Yo no me saqué. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ದಿನದ ಸಂದರ್ಭದಲ್ಲಿ ತೋಟದ ಬೆಳೆಗಳ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಪಿಎನ್ ತೇಜಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಇಂದು ಅಂದರೆ ಡಿಸೆಂಬರ್ ತಿಂಗಳ 23ನೇ ತಾರೀಕು ನಮ್ಮ ದೇಶದ 5ನೇ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನ. ರೈತ ಮುಖಂಡರಾದ ಇವರು ರೈತರ ಕಲ್ಯಾಣಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ. ಆದ್ದರಿಂದ 2001 ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಕಿಸಾನ್ ದಿವಸ್ ಅಂದರೆ ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸುತ್ತೇವೆ. ಈ ವರ್ಷದ ಘೋಷವಾಕ್ಯ ಸುಸ್ಥಿರ ಕೃಷಿಯ ಮೂಲಕ ರೈತರನ್ನು ಸಬಲೀಕರಣಗೊಳಿಸುವುದು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಆಕಾಶವಾಣಿ ರೈತರಿಗೆ ಮಾಹಿತಿ ತಲುಪಿಸಲು ವಿವಿಧ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿದಿನ ಬೆಳಗ್ಗೆ 6:35 to 6:45 ಹಾಗೂ ಸಂಜೆ 6:50 to 7:20 ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಕಿಸಾನ್ ದಿವಸ್ನ ಅಂಗವಾಗಿ ಇಂದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಪಿಎನ್ ತೇಜಪ್ರಸಾದ್ ಅವರ ವಿವಿಧ ತೋಟದ ಬೆಳೆಗಳ ಕೃಷಿ ಕುರಿತು ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಪಿಎನ್ ತೇಜಪ್ರಸಾದ್ ಅವರಿದ್ದಾರೆ. ಅವರ ವಿವಿಧ ತೋಟದ ಬೆಳೆಗಳ ಕೃಷಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ಕಾರ ತೇಜಪ್ರಸಾದ್ ಅವರೇ. ನಮಸ್ಕಾರ ಸರ್. ಮುಖ್ಯವಾಗಿ ಯಾವ್ಯಾವ ತೋಟದ ಬೆಳೆಗಳನ್ನು ತಾವು ಬೆಳೀತೀರಿ? ಮುಖ್ಯ ಬೆಳೆ ಅಂತ ಹೇಳಿದ್ರೆ ಸರ್, ನಮಗೆ ಕಾಫಿನೇ ವಾಣಿಜ್ಯ ಬೆಳೆ ಅಂತ. ಅದ್ರ ಜೊತೆಗೆ ಮೆಣಸು ಇದೆ, ಅಡಿಕೆ ಇದೆ, ಮತ್ತೆ ಬಾಳೆ ಹಾಕಿದ್ದೇವೆ, ಮತ್ತೆ ಖರ್ಚಿಗೆ ಆಗುವಷ್ಟು ಏಲಕ್ಕಿನ ಇಟ್ಕೊಂಡಿದ್ದೇವೆ. ಹಾಗೆ ಹಲಸು, ಮಾವು ಇತ್ಯಾದಿಗಳು ಇದೆ. ಈಗ ಹೊಸ ಹೊಸ ವೆರೈಟಿ ಮಾವಿನ ಗಿಡಗಳು, ಹಲಸಿನ ಗಿಡಗಳು, ಸಪೋಟ ಇಂಥದ್ದೆಲ್ಲ ನಟ್ಕೊಂಡಿದ್ದೇವೆ. ಕಾಫಿನಲ್ಲಿ ಯಾವ ಗಿಡಗಳಿದಾವೆ ನಿಮ್ಮಲ್ಲಿ? ನಮ್ಮ ರೋಬಸ್ಟಾ. ಅರಬಿಕಾ? ಅರಬಿಕಾ ಇತ್ತು, ಈಗ ಕಡಿಮೆ ಮಾಡಿದೆ. ಎಲ್ಲ ಇಂಟರ್ಪ್ಲಾಂಟೇಷನ್ ಇದ್ದಿದ್ರಿಂದ ಕಾಫಿ ಕೊಯ್ಯುವ ಸ್ಟೈಲ್ ಚೇಂಜ್ ಆಗಿದೆ. ತಾಟ ಹಾಕಿ ಕೊಯ್ಯುವುದು, ಇದು ಮಾಡೋದು ಅಂತ ಹೇಳುವಾಗ ಎಲ್ಲ ಅಡೆತಡೆಗಳು ತಡೀತದೆ ಅಂತೇಳಿ ಅರಬಿಯನ್ನು ಸುಮಾರು ನಾವು ಕಡಿಮೆ ಮಾಡಿದ್ದೀವಿ. ತೋಟದ ಸುತ್ತು ಮಾತ್ರ ನಟ್ಕೊಂಡು ದೂರ ದೂರದಲ್ಲಿ, ಮತ್ತೆ ಮಧ್ಯದಲ್ಲಿ ಇಂಟರ್ಪ್ಲಾಂಟೇಷನ್ ಇಲ್ಲ. ಈಗ ಅರಬಿನೆಲ್ಲ ತೆಗೆದುಬಿಟ್ಟಿದ್ದೀವಿ. ಏನು ವ್ಯತ್ಯಾಸ ಅರಬಿಕಾ ಮತ್ತೆ ರೋಬಸ್ಟಾಕ್ಕೆ? ಅರಬಿಕಾಗೆ ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಬರುತ್ತೆ. ರೋಬಸ್ಟ್ ಆದ್ರೆ ಮೇಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಕಡಿಮೆ ಬರುತ್ತೆ. ಅದು ದಷ್ಟಪುಷ್ಟವಾಗಿರುತ್ತೆ. ದಷ್ಟಪುಷ್ಟವಾಗಿರುತ್ತೆ ಒಂದು, ಮತ್ತೆ ಅದಕ್ಕೆ ರೋಗಗಳು ಬರೋದು ಕಡಿಮೆ ರೋಬಸ್ಟಾಕ್ಕೆ. ಇದಕ್ಕೆ ನಾವು ಫಂಗಸ್ ಬರೋದು, ಕಾಂಡ ಕೊರಕಗಳು, ಬಿಳಿ ಕಾಂಡ ಕೊರಕ ಅಂತೆಲ್ಲ ಹೇಳ್ತಾರೆ ಅರಬಿಕಾದಲ್ಲಿ. ಅದನ್ನ ನಾವು ಮೇಂಟೈನ್ ಮಾಡೋದು ಕಷ್ಟ, ಮತ್ತೆ ಕುಯಿಲು ಕಷ್ಟ. ಬೇರೆ ಒಂದೊಂದಾಗಿ ಒಂದೊಂದಾಗಿ ಹಣ್ಣಾಗುತ್ತೆ, ಅದನ್ನ ಸಪರೇಟ್ ಸಪರೇಟ್ ಒಂದೇ ಸರಿ ಕುಯ್ಯಕ್ಕಾಗಲ್ಲ. ರೋಬಸ್ಟ್ ಆದ್ರೆ ಒಂದೇ ಸರಿ ನಾವು ಕುಯಿಲು ಮಾಡಬಹುದು. ಹಾಗಾಗಿ ಈಗೀಗ ರೋಬಸ್ಟಾಕ್ಕೂ ಒಳ್ಳೆ ಬೆಲೆ ಬರ್ತಾ ಇದೆ. ಅರಬಿಕಿಂತನೂ ದಾಟಿ ಹೋಗಿದೆ ಬೆಲೆ ಈಗ, ಈಗದು ಮಾರ್ಕೆಟ್ ಅಲ್ಲಿ ಸದ್ಯದಲ್ಲಿ. ಅದಕ್ಕೂ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗ್ತದೆ. ಎಷ್ಟು ವರ್ಷ ತೋಟ, ಕಾಫಿ ತೋಟ ನಿಮ್ದು? ನಮ್ದು ಅಂತ ಹೇಳಿದ್ರೆ ಸುಮಾರು ನನ್ನ ಪಾಲಲ್ಲಿ ಇರುವಂತದ್ರಲ್ಲಿ ನೋಡಿ, ಅದ್ರಲ್ಲಿ ಒಂದು ತಂದೆ ಮಾಡಿರೋದು ಒಂದು 5 acres ಸುಮಾರು 50 ಹಳೇದು, ಹಳೆ ಇದು. ಮತ್ತೆ ನಾನೇ ಮಾಡಿರೋ ತೋಟಕ್ಕೆ ಒಂದು 25. ನೀವೇ ಸಸಿ ಮಾಡ್ಕೊಂಡು ಮಾಡಿದ್ರ? ಸಸಿ ಮಾಡ್ಕೊಂಡು ಮಾಡಿದ್ರು. ಯಾಕಂದ್ರೆ ಅದು ಕಾಲೇಜ್ ಬಿಟ್ಟು ನಾವು ಮನೆಗೆ ಬರೋ ಟೈಮಲ್ಲಿ ಗೋಮಾಳ ರೀತಿ ಖಾಲಿ ಜಾಗ ಬಿದ್ದಿತ್ತು. ಅದರಲ್ಲಿ ಫಸ್ಟ್ ನರ್ಸರಿ ಮಾಡುವ ಅಂತೇಳಿ ನರ್ಸರಿ ಮಾಡಿದೆ, ನರ್ಸರಿ ಮಾಡಿ ಸೇಲ್ ಮಾಡುವ ಅಂತ. ಆಗ ಕೆಲವು ಗಿಡಗಳು ಉಳಿತಾಯ ಆಯ್ತು. ಉಳಿತಾಯ ಆಗಿದ್ನ ಮತ್ತೆ ಪುನಃ ಇದೇ ದನಮೇ ಅಂತ ಜಾಗ ಇತ್ತಲ್ಲ, ಅದರಲ್ಲಿ ತೋಟ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದು. ನರ್ಸರಿ ಮಾಡ್ಬೇಕು ಅಂದ್ರೆ ಬೀಜಗಳನ್ನ ಹೆಂಗೆ ನಾವು ಆಯ್ಕೆ ಮಾಡ್ಕೋಬೇಕು? ಫಸ್ಟ್ ನಾವು ತಾಯಿ ಗಿಡನ ನೋಡಿ ಒಂದು ವರ್ಷ ನಮಗೆ ಒಂದು ಗಿಡದಲ್ಲಿ ಫುಲ್ ಕಾಫಿ ಕಾಣ್ತದೆ ಹೇಳುವಾಗ ಅದನ್ನ ಬೀಜ ಮಾಡೋದು ಅಷ್ಟು ಒಳ್ಳೇದಲ್ಲ. ಯಾಕೆಂದ್ರೆ 2-3 ವರ್ಷ ಎವರೇಜ್ ಆಗಿ ನಮಗೆ ಆ ಗಿಡದಲ್ಲಿ ಬಂದಿದೆ ಅಂತ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಆದ್ರೂ ಎವರೇಜ್ ಆಗಿ ಬಂದಿದೆ ಅಂತ ಹೇಳುವಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಅದು ಮತ್ತೆ ತುಂಬಾ ಮಾಗಿರಬಾರ್ದು, ಯಾವ್ದು ಹಣ್ಣಾಗಬಾರ್ದು, ಇನ್ನೇನು ಹಾಗೆ ಕಲರ್ ಬಂದು ಸ್ವಲ್ಪ ಹಣ್ಣಾಗಿದೆ ಅಂತ ಹೇಳುವ ಟೈಮಲ್ಲಿ ಅದನ್ನ ಕೊಯ್ದು ದೋರ್ಗಾಯಿ ಅಂತಾರಲ್ಲ ಹಾಗೆ ಹಾಗೆ ಬಂದಿರ್ಬೇಕು. ಅಂತಂದ ಬೀಜ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಆಮೇಲೆ ಅವನ್ನ ಪಾಲಿಥಿನ್ ಚೀಲಗಳಿಗೆ ಹಾಕೊಳ್ತೀರಾ ಅಥವಾ ಮಡಿನೇ ಮಾಡ್ಕೊಳ್ತೀರಾ? ಇಲ್ಲ, ಮಡಿ ಮಾಡ್ಬೇಕು ಫಸ್ಟ್, ಮಡಿ ಮಾಡುದು ಉಮಿ ಅಥವಾ ಸಗಣಿ ಗೊಬ್ಬರ ಇಂಥದ್ದೆಲ್ಲ ಮಾಡಿ ಮರಳು ಇದೆಲ್ಲ ಮಿಕ್ಸ್ ಮಾಡಿ ಮಡಿ ಹಾಕಿ ಅದರಲ್ಲಿ ಮತ್ತೆ ಹುಟ್ಟಿ ಬಂದ್ಮೇಲೆ ಪಾಲಿಥಿನ್ ಚೀಲಕ್ಕೆ ಹಾಕಿದ್ರೆ ಯಾಕಂದ್ರೆ ನಮಗೆ ಚೀಲಗಳು ಉಳಿತಾಯ ಆಗ್ತದೆ. ಈಗ ಇಲ್ಲಾಂದ್ರೆ ಕೆಲವು ಬೀಜಗಳನ್ನ ಡೈರೆಕ್ಟ್ ಹಾಕಿದ್ರೆ ಹುಟ್ಟದೇ ಇರುವಂತ ಮತ್ತೆ ಆ ಚೀಲಗಳೆಲ್ಲ ವೇಸ್ಟ್ ಆಗುತ್ತೆ. ಇದು ಹುಟ್ಟಿದ್ಮೇಲೆ ಆ ಗಿಡಗಳನ್ನ ಮಾತ್ರ ಹಾಕಿದ್ರೆ, ಸಸಿಗಳನ್ನ ಹಾಕಿದ್ರೆ ಅದೆಲ್ಲ ಸಕ್ಸಸ್. ಮತ್ತೆ ಅಂದ್ರೆ ಇದನ್ನು ಅರೇಬಿಕ್ ಆಗಿ ಮಾಡ್ಕೊಳ್ತಾ ಇದ್ರೆ ರೋಬಸ್ಟ್ ಆಗಿ ಮಾಡ್ತಾ ಇದ್ರು ಸಸಿಗಳು. ರೋಬಸ್ಟ್ ಸಸಿಗಳು ನಮಗೆ ಪ್ರತಿ ವರ್ಷ ಮಾಡೋ ಅವಶ್ಯಕತೆ ಬರೋದಿಲ್ಲಲ್ಲ, ಒಂದ್ಸರಿ ಮಾಡಿ ಗಿಡ ನೆಟ್ಟಾದ್ಮೇಲೆ ಮತ್ತೆ ಪ್ರತಿ ವರ್ಷ ಹಾಗೆ ಒಂದು 10-20 ಅದನ್ನ ನಾವು ಮಾಡೋದಿಲ್ಲ. ಇನ್ನು ನರ್ಸರಿಗಳಿಂದ ತಂದು ಹಾಕ್ತಿವಿ, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನರ್ಸರಿ ಮಾಡಿದಷ್ಟೇ. ಮತ್ತೆ ಈ ರೋಬಸ್ಟಾದಲ್ಲಿ ಬೀಜ ಬಳಸ್ಕೊಂಡು ಸಸಿ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ಹೇಳ್ತಾರೆ. ಅದು ಪಾಲಿನೇಷನ್ ಇಂದ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ಅದು ಬೀಜದಿಂದ ಮಾಡಿದ್ರೆ ವ್ಯತ್ಯಾಸ ಬರ್ತದೆ. ಅದು ಕಾಫಿಲಿಂತ ಅಲ್ಲ, ನಾವು ಅಡಿಕೆಯಲ್ಲಿ ಕೂಡ ಅದನ್ನ ಗಮನಿಸಬಹುದು, ವ್ಯತ್ಯಾಸ ಬರ್ತದೆ, ತಾಯಿ ಗಿಡಕ್ಕಿಂತ ವ್ಯತ್ಯಾಸ ಬರ್ತದೆ. ಮತ್ತೆ ಈಗ ಕಾಫಿ ನಿರ್ವಹಣೆ ಅಂತ ಅಂದ್ರೆ ಸಾಧಾರಣವಾಗಿ ರೋಬಸ್ಟಾ ಕಾಫಿ ಅಂತ ಅಂದ್ರೆ ಜನವರಿಯಿಂದ ಮಾರ್ಚ್ ವರ್ಗೂ ಕೊಯ್ಲು ಇದೆ, ಡಿಸೆಂಬರ್ ಇಂದನೇ ಶುರು ಆಗ್ತದೆ, ಮಳೆ ಮೇಲೆ ಡಿಪೆಂಡ್ ಆಗ್ತದೆ, ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸರಿ ಕೊಯ್ಲಾದ್ಮೇಲೆ ತೋಟದ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಈಗ ರೋಬಸ್ಟಾ ಕಾಫಿಗೆ ಸೀದಾ ಹೇಳ್ಬೇಕು ಅಂತ ಹೇಳಿದ್ರೆ ಮೂರು ಅಗತ್ಯ, ಒಂದು ಕಪಾತು, ಇನ್ನೊಂದು ನೀರು, ಮತ್ತೊಂದು ಗೊಬ್ಬರ. ಇದು ಮೂರು ಸರಿ ಇದ್ಬಿಟ್ರೆ ಮತ್ತೆ ನಾವು ಕಳೆ ತೆಗೆದು ಇದು ಮಾಡೋದು ಮಾಮೂಲಿ ಇದ್ದೇ ಇರ್ತದೆ, ಅದು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ದೊಡ್ಡ ವ್ಯತ್ಯಾಸ ಬರಲ್ಲ. ಸರಿಯಾದ ಸಮಯಕ್ಕೆ ನೀರು ಸಿಗಬೇಕು, ಗೊಬ್ಬರ ಸಿಗಬೇಕು, ಕಪಾತ್ ಆಗಬೇಕು. ಅದು ಮೂರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಕಾಫಿಯಲ್ಲಿ ನಮಗೆ ಒಳ್ಳೆ ಇಳುವರಿನ ತೆಗಿಬಹುದು. ಈಗ ಗಿಡ ಕಪಾತು ಅಂತಾರೆ, ಅದನ್ನ ಯಾವಾಗ ಮಾಡಬೇಕಾಗತ್ತೆ? ಕಾಫಿ ಕುಯ್ದು ಆದಾಗೆ ಮಾಡೋದು ಒಳ್ಳೋದು. ಬಿಫೋರ್ ಇರಿಗೇಷನ್ ಅಂದ್ರೆ ನೀರೇನು ಕೊಡ್ತೀವಿ, ಹೂವಿಗೆ ನಾವು ನೀರಾವರಿ ಏನು ಕೊಡ್ತೀವಿ ಅದಕ್ಕಿಂತ ಮೊದಲು ಮಾಡೋದು ಉತ್ತಮ. ಆದ್ರೆ ಈಗದು ಇಲ್ಲಿಗೆ ಜನಗಳದು ತೊಂದರೆ ಮತ್ತೆ ಸ್ಕಿಲ್ಡ್ ಲೇಬರ್ಸ್ ಅಂದ್ರೆ ಅದಕ್ಕೆ ನುರಿತ ಕೆಲಸಗಾರರು ಸಿಗ್ತಾ ಇಲ್ಲ, ಹಾಗಾಗಿ ಟೈಮ್ ಆ ಕಡೆ ಈ ಕಡೆ ಆಗ್ತದೆ. ಆದ್ರೂ ಉತ್ತಮ ಅಂತ ಹೇಳಿದ್ರೆ ನಾವು ನೀರು ಕೊಡೋದಕ್ಕಿಂತ ಮೊದಲು ಕಪಾತ್ ಮುಗಿಸೋದು ಒಳ್ಳೇದು, ಒಳ್ಳೆ ಚಿಗುರು ಚೆನ್ನಾಗಿ ಬರುತ್ತೆ ಮತ್ತೆ ಇರುವಂತ ಮೊಗ್ಗುಗಳೇನಿದೆ ಒಂದು ಹೆಲ್ದಿಯಾಗಿ ಬರುತ್ತೆ, ದಷ್ಟಪುಷ್ಟವಾಗಿ ಮೊಗ್ಗುಗಳು ಅರಳಿ ಬರ್ತದೆ, ಆಗ ಉದುರೋ ಇದು ಕಡಿಮೆ ಆಗ್ತದೆ, ಉದುರುವಂತದನ್ನು ಮತ್ತೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಕಾಫಿ. ಅದೇ ಗಿಡ ಕಪಾತು ಅಂದ್ರೆ ಏನೇನು ತೆಗಿಬೇಕಾಗತ್ತೆ? ಗಿಡ ಕಪಾತು ಅಂದ್ರೆ ಒಂದು ಉಲ್ಟಾ ಬಂದಿರಬಾರ್ದು, ಒಳಗಡೆ ಬಂದಿರೋ ರೆಕ್ಕೆಗಳನ್ನ ತೆಗ್ದೇ ತೆಗಿಬೇಕು. ಮತ್ತೆ ಉತ್ತಮ ರೆಕ್ಕೆಗಳು ಅಂತ ನಾವು ಕಪಾತ್ ಮಾಡುವ ಉತ್ತಮ ರೆಕ್ಕೆಗಳನ್ನ ಬಿಟ್ಟಿರ್ತೀವಿ, ಅದು ಎರಡು ಫಸಲಿಗೆ ತೆಗಿಬಹುದು ನಾವು. ಒಂದು ಫಸಲು ಬಂದಾಗುವಾಗ ಅದು ಫಸಲಿನ ಹಿಡಿದಿರುತ್ತೆ, ಅದರ ಅರ್ಧದಿಂದ ಮತ್ತೊಂದು ಇನ್ನೊಂದು ರೆಕ್ಕೆ ಹೊರಡ್ತದೆ, ಅದು ಹೊರಡ್ಲಿಲ್ಲ ಅಂದ್ರೆ ಅದು ವೇಸ್ಟೆ, ಮತ್ತೆ ಎರಡು ಫಸಲು ಕೊಯ್ದಾದ್ಮೇಲೆ ಅದು ಸೋತೋಗ್ತದೆ. ಅದರಲ್ಲಿ ಇನ್ನೊಂದು ಚಿಗುರು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ತೆಗೆಯೋದು ಒಳ್ಳೇದು, ಇಲ್ಲಾಂದ್ರೆ ಚಿಗುರು ಬಂದಿದ್ರೆ ಚಿಗುರು ಎಲ್ಲಿ ಬಂದಿದೆ ಬಿಟ್ಟು ಅದಕ್ಕಿಂತ ಮುಂಚೆ ಇರೋದನ್ನ ತೆಗೆದು ಬಿಡ್ಬೇಕು. ಮತ್ತೆ ಇನ್ನೊಂದು ನೂಲ್ ರೆಕ್ಕೆ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕದಾಗಿ ಬರ್ತದೆ, ಒಂದು ಬಳ್ಳಿ ತರ ಇರ್ತದೆ, ಸಣ್ಣದಾಗಿರುತ್ತೆ, ತೆಳ್ಳಗಿರುತ್ತೆ, ಅದ್ರಲ್ಲಿ ಮತ್ತೆ ಹೂನು ಬರೋದಿಲ್ಲ, ಅಂತದನ್ನೆಲ್ಲ ತೆಗೆದು ಬಿಡ್ಬೇಕು. ಮತ್ತೆ ಒಣಗಿದ್ದು ಕಡ್ಡಿ ಅದ ಹೆಂಗಿದ್ರು ಬಿದ್ದೋಗುತ್ತೆ, ರೋಗ ಬಂದ ಅಂತದನ್ನ ಕಡ್ದು ಬಿಡ್ಬೇಕು, ಕಡ್ದು ತೆಗೆದು ಮತ್ತೆ ಆದಷ್ಟು ಕಪಾತ್ ಮಾಡುವಾಗ ಕೆಲವೊಮ್ಮೆ ಫಸಲು ರೆಕ್ಕೆಯನ್ನು ನಾವು ಕಡಿಬೇಕಾಗ್ತದೆ, ಗಾಳಿ ಆಡ್ಬೇಕು, ಗಾಳಿ ಆಡ್ಬೇಕು. ಅದು ಜಿಗ್ಗು ಕುಡಿದ್ರೆ ಗಾಳಿ ಬೆಳಕು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ನೋಡ್ಲಿಕ್ಕೆ ಗಿಡ ಹಸಿರಾಗಿ ಕಾಣಬಹುದು, ಆದ್ರೆ ಫಸಲು ನಿಲ್ಲೋದಿಲ್ಲ, ಆತರ ಪ್ರಾಬ್ಲಮ್. ಗಾಳಿ ಬೆಳಕು ಚೆನ್ನಾಗಿ ಆಡ್ಬೇಕು, ಚೆನ್ನಾಗಿ ಆಡ್ಬೇಕು, ಆತರ ಕಪಾತ್ ಮಾಡ್ಬೇಕು. ಅಂದ್ರೆ ಗಿಡ ಒಂದ್ ರೀತಿ ಅಡಕು ಆಗಿರ್ಬೇಕು. ಹೌದು, ಬಹಳ ಒಂಥರ ಇದಾಗಿ ದೊಡ್ಡದಾಗಿ ದೊಡ್ಡದಾಗಿ ಇರಬಾರ್ದು, ಹಬ್ಕೊಂಡಿರ್ಬಾರ್ದು, ಹಬ್ಕೊಂಡಿರ್ಬಾರ್ದು. ಮತ್ತೆ ಒಂದು ಗಿಡ ಅದ್ರದ್ದು ಏನ್, ನಾವು ಈಗ 9 ಅಡಿಗೆ ಗಿಡ ಹಾಕಿದ್ರೆ 4.5 ಅಡಿ ಈ ಗಿಡಕ್ಕೆ ಇರ್ತದೆ ಒಂದು ಗ್ಯಾಪ್, 4.5 ಅಡಿ ಆ ಗಿಡಕ್ಕೆ, ಅಷ್ಟು ಗ್ಯಾಪ್ ಅದು ಮೇಂಟೈನ್ ಮಾಡ್ಬೇಕು, ಅದನ್ನ ದಾಟಿ ಹೋಗ್ಲಿಕ್ಕೆ ಬಿಡಬಾರ್ದು. ಈ ಗಿಡದು ರೆಕ್ಕೆ ಹೋಗಿ ಇನ್ನೊಂದು ಗಿಡಕ್ಕೆ ಸೇರ್ಕೋಬಾರ್ದು, ಸುಳ್ಕೊಂಡು ಹೋಗ್ಬಾರ್ದು, ಆಗ್ಬಿಡುತ್ತೆ. ಮತ್ತೆ ಓಡಾಡೋದು ಕಷ್ಟ, ಮತ್ತೆ ಅದ್ರಲ್ಲಿ ಫಸಲು ಬರೋದಿಲ್ಲ. ಅಂದ್ರೆ ಈ ಗಿಡ ಕಪಾತ್ ಮಾಡುವಾಗ ನೆತ್ತಿ ಬಿಡಿಸೋದು ಮಾಡ್ಬೇಕಾಗತ್ತ ಆಮೇಲೆ ಮಾಡ್ತಾರೆ? ಆವಾಗ ದೊಡ್ಡದಿದ್ರೆ ಕಡಿಬಹುದು. ನಾವೇನು ಇರಿಗೇಷನ್ ಮೊದಲೇ ನಾವು ಕಪಾತ್ ಮುಗಿಸಿದೀವಿ ಅಂತ ಹೇಳಿದ್ರೆ ಒಂದೂವರೆ ತಿಂಗಳಲ್ಲಿ ಮತ್ತೆ ಪುನಃ ಚಿಗುರು ಬಂದು ಬಿಡುತ್ತೆ. ಆ ಚಿಗುರು ತೆಗಿಯೋ ಟೈಮಲ್ಲಿ ಬಿಡಿಸ್ಕೊಳ್ಬೇಕು, ಆ ಚಿಗುರು ಬರ್ಲಿಕ್ಕೆ ಬಿಡಬಾರದು ನೆತ್ತಿ ಮೇಲೆ. ಚಿಗುರು ಬಂದಂಗೆ ಬಿಡಿಸ್ಕೊಂತಾ ಇದ್ರೆ ಒಳ್ಳೇದು. ಮತ್ತೆ ತುದಿಯಲ್ಲಿ ಒಂದು ಕಡೆ ಮಾತ್ರ ಕವಲ್ ಬಿಡ್ತಾರೆ, ಇನ್ನೊಂದ್ ಕಡೆ ಫಸಲಿನ ಕೊಂಬೆಯನ್ನು ಬಿಡಲ್ಲ ಸಿಗದು ಬಿಡುತ್ತೆ. ಅಂದ್ರೆ ಇವಾಗ ಎರಡ್ ಸೈಡ್ ಬಿಡ್ತಾರೆ, ಮೊದಲಂದ್ರೆ ಕಾಡಿರ್ತಿತ್ತು, ತೋಟ ಮಾಡ್ತಿದ್ರು. ಯಾವ್ದಾವ್ದೋ ಸಂದರ್ಭಗಳಲ್ಲಿ ಗಾಳಿ ಮಳೆಗೆ ಮರ ಬಿದ್ರೆ ಎರಡು ಸೈಡ್ ಕೊಂಬೆಗಳಿದ್ರೆ ಅದು ಸಿಗದೋಗುತ್ತೆ, ಆಗ ಒಂದು ಸೈಡ್ ಇದ್ರೆ ಅದ್ ಗಿಡ ಬಾಗಿ ಬೀಳ್ತದೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ರು. ಆದ್ರೆ ಈಗ ಎರಡು ಕಡೆನೂ ಬಿಡ್ತಾರೆ, ಯಾಕಂದ್ರೆ ಈಗ ಅಂತ ಮರಗಳಿಲ್ಲ. ಒಂದು ಮತ್ತೆ ಹೆಚ್ಚಿನಾಗಿ ಪಾಣವಾಳ ಅಂತ ಹೇಳ್ತೀವಿ, ಅದು ಹಗ್ರನೇ, ಅದು ಹಗ್ರನೇ ಇರುತ್ತೆ, ಅದನ್ನ ಬೇಗ ಬೇಗ ಕಡ್ದು ಬಿಡ್ತಾರೆ, ಅದು ಅಷ್ಟು ದೊಡ್ಡ ವೆಯ್ಟ್ ಆಗಿ ಬೀಳೋದಿಲ್ಲ, ಹಾಗಾಗಿ ಬಿಡ್ತಾರೆ. ಈಗ ಏನು ಸಮಸ್ಯೆ? ಸಮಸ್ಯೆ ಇಲ್ಲ. ಮತ್ತೆ ನೀರು ಕೊಟ್ಟ ಮೇಲೆ ಈ ಕಂಬ ಚಿಗುರು ಅಂತಾನೂ ಬರುತ್ತೆ, ಕಂಬ ಚಿಗುರು ಬರುತ್ತೆ ಮುಖ್ಯ ಕಾಂಡದ ಮೇಲೆ, ಕಾಂಡದ ಮೇಲೆ ಅದನ್ನ ಬಿಡ್ಲೇಬಾರದು. ಅದು ಎತ್ತರವಾಗಿ ಮತ್ತೆ ಬುಡದಿಂದಲೂ ಬರುತ್ತೆ, ಅದು ಬುಡದಿಂದನೇ ಬರುತ್ತದೆ, ಬುಡದಿಂದ ಬರುತ್ತೆ, ಅಲ್ಲೆಲ್ಲ ಬರುತ್ತೆ, ಕಾಂಡಕ್ಕೆ ಗಾಳಿ ತಾಗೋಲಿಂದ ಅದು ಹುಟ್ಟುತ್ತದೆ, ಅದೇನು ಫಸಲು ಕೊಡಲ್ಲ, ಬಿಟ್ಟರೆ ಕೊಡ್ತದೆ ಅದನ್ನು. ಕಂಬ ಚಿಗುರನ್ನ ಬಿಟ್ಟರೆ ಅದು ಇದಕ್ಕಿಂತ ಜೋರಾಗಿ ಫಸಲು ಕೊಡುತ್ತೆ, ಆದ್ರೆ ಮೇನ್ ಗಿಡ ಏನಿದೆ ಅದು ವೀಕ್ ಆಗುತ್ತೆ. ಮುಖ್ಯವಾದ ಕಾಂಡನೇ, ಕಾಂಡ ವೀಕ್ ಆಗ್ಬಿಡುತ್ತೆ. ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ ನಲ್ಲಿ ನೀರು ಕೊಡಬೇಕಾಗತ್ತೆ. ಮಾರ್ಚ್ ಬೆಸ್ಟ್, ಫೆಬ್ರವರಿ ಲಾಸ್ಟ್ ವೀಕ್ ಇಂದ ಏಪ್ರಿಲ್ ಒಂದು ಫಸ್ಟ್ ವೀಕ್ ವರೆಗೆ ಉತ್ತಮ ಕಾಲ ಅಂತ ಹೇಳ್ಬೋದು. ಮಳೆ ಬಂದ್ರೆ ಪರವಾಗಿಲ್ಲ, ಯಥೇಚ್ಛವಾಗಿ ಬಂದ್ರೆ ಪರವಾಗಿಲ್ಲ. ಫಸ್ಟ್ ಮಳೆ ಕಮ್ಮಿ ಅಂದ್ರೆ ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ಏನಾದ್ರೂ ಬರಬೇಕು. ಅಂದ್ರೆ ಎರಡು ಮಳೆ ಬರಬೇಕು, ಒಂದು ಮಳೆ ಬಂದು 9-10 ದಿವಸಕ್ಕೆಲ್ಲ ಬ್ಲಾಸಮ್ ಆಗುತ್ತೆ. ಅದಾಗಿ ಒಂದು ವಾರದಲ್ಲಿ ಎಲ್ಲ ಇನ್ನೊಂದು ಮಳೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವು ನೀರು ಕೊಡ್ಲೇಬೇಕು, ನೀರು ಕೊಡ್ಬೇಕು. ಅವೆರಡು ಇದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ. ಮತ್ತೆ ಅದ್ರಲ್ಲಿ ಮಾರ್ಚು ಲಾಸ್ಟ್ ಅಥವಾ ಏಪ್ರಿಲ್ ಅಲ್ಲಿ ನಮ್ಗೆ ಸೆಟ್ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಒಂದು ತಿಂಗಳು ಆಗುವಾಗ ಮೇ ಬರುತ್ತೆ, ಮೇಲೆ ಮಳೆನೇ ಬಂದಿಲ್ಲ ಅಂತ ಹೇಳಿದ್ರು ಅದು ಸ್ವಲ್ಪ ಆಪತ್ತು ಕೊಡುತ್ತೆ ಕಾಫಿಗೆ, ಫಸಲಿನ ಮೇಲೆ. ಯಾಕಂದ್ರೆ ಮೇಲೆ ಸೀದಾ ಸೂರ್ಯನ ಬೆಳಕು ಬೀಳುವಂತ ಜಾಗಗಳಲ್ಲಿ ಅದು ಒಂಥರ ಸುಟ್ಟಾಗಿ ಆಗ್ಬಿಡುತ್ತೆ, ಮಿಡಿಗಳೆಲ್ಲ ಕಪ್ಪು ಬಂದ್ಬಿಡುತ್ತೆ. ಹಾಗೆ ಅಂತ ಟೈಮಲ್ಲಿ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಒಂದು 40%ಕ್ಕಿಂತ ಜಾಸ್ತಿ ತೋಟದಲ್ಲಿ ಶೇಡ್ ಇರಬೇಕು, ಅವಾಗ ಅದು ಬಚಾವ್ ಆಗುತ್ತೆ. ಮತ್ತೆ ಈ ಹೂ ಹರಳುತ್ತಲ್ಲ, ಎಷ್ಟು ದಿನಕ್ಕೆ ಅದು ಪರಾಗಸ್ಪರ್ಶ ಆಗುತ್ತೆ? ಒಂದೇ ದಿನ, ಒಂದೇ ದಿನಕ್ಕೆ. ಮತ್ತೆ ಹೂಗಳೆಲ್ಲ ಬಿದ್ದೋಗೋದು ಮಾರನೇ ದಿವಸ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹೂ ಅರಳುವ ಟೈಮಲ್ಲಿ ಮಳೆ ಏನಾದ್ರೂ ಬಂದ್ರೆ ಅದು ಫೇಲ್ಯೂರೆ, ಹೂ ಅರಳಿದ ದಿವಸ. ಆಮೇಲೆ ಸಣ್ಣದಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತಾ, ಅದಲ್ಲೇ ಕೂತಿರುತ್ತೆ. ನೀವು ಅದು ಪರಾಗಸ್ಪರ್ಶ ಆಗಿ ಹೂ ಕೆಲವು ಅದು ದಷ್ಟಪುಷ್ಟವಾಗಿ ಅರಳಿದ್ರೆ ಅದ್ರದ್ದು ಮೇಲೆದು ಕುಸುಮ ಅಂತ ಹೇಳ್ತೇವೆ, ಅದು ಬಿದ್ದೋಗ್ತದೆ, ಒಂದು ನೂಲು ತರ ಬಿಟ್ಟು ಬಿದ್ದೋಗ್ತದೆ. ಕಷ್ಟದಲ್ಲಿ ಅರಳಿದ ಹೂಗಳು ಅಲ್ಲೇ ಕಪ್ಪಾಗ್ತದೆ, ಅದಲ್ಲೇ ಕೂತ್ರೆ ಅದು ಬಿಸಿಲು ಬೀಳ್ತಾ ಬೀಳ್ತಾ ಬೀಳ್ತಾ ಅದು ಕಪ್ಪಾಗಿರುತ್ತೆ ನೋಡಿ. ಅದೇ ಹೀಟ್ನ ಜನರೇಟ್ ಮಾಡಿ ಮಿಡಿಗಳನ್ನ ಸುಟ್ಟಾಗ್ತದೆ. ಅದಕ್ಕೋಸ್ಕರ ಅದು ಈ ಬ್ಯಾಕಿಂಗ್ ಹೊಡಿಬೇಕಾದ್ರೆ ಆ ಮೇಲೆ ಕಪ್ಪಾಗಿ ಕೂತಿರೋದೆಲ್ಲ ಹಾರುವ ರೀತಿ ನೀರು ಹೊಡಿಬೇಕು, ಅದು ಕೊಳ್ತು ಕೆಳಗಡೆ ಬಿದ್ದು ಬಿಟ್ರೆ ಮತ್ತೆ ಅದು ಅಲ್ಲಿಂದನೇ ಡೆವಲಪ್ ಆಗ್ತಾ ಹೋಗ್ತದೆ, ಚಿಕ್ಕ ಚಿಕ್ಕದಾಗದು ದಪ್ಪ ಆಗ್ತಾ ಹೋಗ್ತದೆ. ನಾವು ಎಷ್ಟು ಲೇಟ್ ಆಗಿ ಗೊಬ್ಬರ ಕೊಡ್ತೀವಿ ಅಷ್ಟು ಲೇಟ್ ಆಗಿ ಅದು ದಪ್ಪ ಆಗುತ್ತೆ, ಇಲ್ಲಾಂದ್ರೆ ಅದೊಂದು ಲೆವೆಲ್ ಅಲ್ಲಿ ಹಾಗೆ ಇರುತ್ತೆ. ನಾವು ಗೊಬ್ಬರ ಹಾಕಿದ ಮೇಲೇನೆ ಅದು ಸ್ವಲ್ಪ ದಪ್ಪ ಮಾಡಬಹುದು. ಹಾಗೆ ನಾವು ಬೇಗ ಗೊಬ್ಬರ ಹಾಕಿ ಕಾಯಿನ ದಪ್ಪ ಮಾಡಿದ್ರೆ ಫಸ್ಟ್ ಮಳೆಗೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆ ಅದು ಬೇಗ ದಪ್ಪ ಆಗಿರುತ್ತೆ, ಬಂಚಲ್ಲಿ ಗ್ಯಾಪ್ ಇರೋದಿಲ್ಲ, ಉದುರಿಸುತ್ತೆ. ಮತ್ತೆ ಈಗ ಸುಣ್ಣ ಯಾವಾಗ ಕೊಡಬೇಕಾಗತ್ತೆ? ಸಾಧಾರಣವಾಗಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅದು ಸುಣ್ಣವನ್ನ ನಾವು ಮಣ್ಣಿಗೆ ಸೇರಿಸಿ 60 ದಿನಗಳ ಬಿಸಿಲು ಬೇಕು, ಮತ್ತೆ ಮಣ್ಣಲ್ಲಿ ತೇವಾಂಶ ಇರಬೇಕು, ತೇವಾಂಶ ಇರಬೇಕು ಹಾಕ್ಬೇಕಾದ್ರೆ. ಮತ್ತೆ ಬಿಸಿಲು ಕಾದು ಅದು ಕಾಯ್ಬೇಕು, ಚೆನ್ನಾಗಿ ಬೆರಿಬೇಕು, ಬೆರಿಬೇಕು, ಆ ನಂತರ ಮಳೆ ಸಿಗ್ಬೇಕು. ಹಾಗೆ ಡಿಸೆಂಬರ್ ಅಲ್ಲೆಲ್ಲ ಕೊಟ್ರೆ ಸುಣ್ಣ ಹಾಕಿದ್ರೆ ಒಳ್ಳೇದು ಅಂತ. ಅಂದ್ರೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಡಿಸೆಂಬರ್ ಅಲ್ಲಿ ನಾವು ತೋಟಕ್ಕೆ ಸುಣ್ಣ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಕಾಫಿ ಕೊಯ್ಲಿಗೆ ತಾಟು ಅದು ಇದು ತಗೊಂಡು ಹೋಗುವಾಗ ಎಲ್ಲ ಸುಣ್ಣ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕಾಫಿ ಕೊಯ್ದು ಹಾಕ್ತಿವಿ. ಕಾಫಿ ಕೊಯ್ದು ಹಾಕುವಾಗ ಅದರಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ, ಯಾಕಂದ್ರೆ ತೇವಾಂಶ ಇರೋದಿಲ್ಲ. ಒಂದು ನಾವು ಹಾಕಿ ಸ್ವಲ್ಪ ದಿನದಲ್ಲೇ ಮಳೆ ಬಂದ್ಬಿಟ್ರೆ ಅದು ಪ್ರಯೋಜನ ಇಲ್ಲ ಆಗಿರುತ್ತೆ. ಸುಣ್ಣ ಡಿಸೆಂಬರ್ ಬೆಸ್ಟ್ ಹಾಕೋದು, ಡಿಸೆಂಬರ್ ನಲ್ಲೇ ಹಾಕೋದು ಬೆಟರ್, ನವೆಂಬರ್ ಡಿಸೆಂಬರ್ ಒಳ್ಳೇದು. ಮತ್ತೆ ಮರ ಕಪಾತು ಅಂತಾರೆ, ಈಗ ಹೇಳಿದ್ರೆ ನೀವು ಬಿಸಿಲು ಬಿದ್ದುಬಿಟ್ರೆ ಕಾಫಿ ಗಿಡಗಳಿಗೆ ತೊಂದರೆ ಅಂತ, ಅದನ್ನ ಯಾವಾಗ ಮಾಡ್ಬೇಕಾಗತ್ತೆ? ಮರ ಕಪಾತು ಒಂದು ಮೇ ಲಾಸ್ಟ್ ಜೂನ್ ಮೊದಲಿಗೆ ಮಾಡಿದ್ರೆ ಒಳ್ಳೇದು. ವಾತಾವರಣ ತಂಪಿರಬೇಕು, ತಂಪಿರಬೇಕು ಅಂದ್ರೆ ನಾವು ಕಡ್ದಾಗೇನೆ ಗಿಡಕ್ಕೆ ಸಡನ್ ಬಿಸಿಲು ಬೀಳುವಾಗ ಬಾಡುವಾಗೆ ಆಗ್ಬಾರ್ದು. ಮೇ ಲಾಸ್ಟ್ ಜೂನ್ ಅಲ್ಲಿ ಮರಕಪಾತ್ ಮಾಡಿದ್ರೆ ಒಳ್ಳೇದು. ಎಷ್ಟು ಒಂದು 2-3 ವರ್ಷಕ್ಕೊಂದ್ಸರಿ ಮಾಡಿರ್ಬೋದಾ ಅದು? ಅದು ಮರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಈಗ ಬರೀ ಪಾಣೋಳ ಇರೋರಿಗೆ ವರ್ಷಕ್ಕೆ 3 ಸರಿ ಕಡಿಬೇಕಾಗುತ್ತೆ, ಅದು ಬಹಳ ರಭಸವಾಗಿ ಬರ್ತದೆ. ಈಗ ಮಾವಿನ ಮರ, ಈ ನೇರಳೆ ಮರ, ಇಂಥ ಮರಗಳೆಲ್ಲ ಆದ್ರೆ ಅದು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಕಡಿದ್ರು ಸಾಕು, ಅದು ಅಷ್ಟೇ ಚಿಗುರು ಬರೋದು. ಬೇರೆ ಈ ಬಳಂಜಿ ಮತ್ತೆ ಈ ಬೆಳ್ಳಂದಿ ಇಂಥದ್ದೆಲ್ಲ 2 ವರ್ಷಕ್ಕೊಮ್ಮೆ ಕಡಿಲೇಬೇಕಾಗ್ತದೆ. ಅಂದ್ರೆ ಈ ಹಲಸು ಮಾವು ಇವೊಂದು ನೆರಳಿನ ಮರಗಳಾಗಿ ನೀವು ಬೆಳೆಸ್ಕೊಂಡಿದ್ದೀರಾ? ನೆರಳಿನ ಮರ ಅಂತೇಳಿ ಬೆಳೆಸ್ಕೊಂಡಿಲ್ಲ, ಸೈಡಲ್ಲಿ ಅಂದ್ರೆ ಪಾಲ್ವಾಣನೇ ಮುಖ್ಯವಾಗ ನಾನು ಅದೇ ಬೆಳೆಸ್ಕೊಂಡಿರೋದು. ಯಾಕಂದ್ರೆ ಕಾಡು ಮರಗಳನ್ನೆಲ್ಲ ಅಡಿಯೆಲ್ಲ ನಾವು ಸವರಿ ಮೇಲ್ಗಡೆ ಬಿಟ್ಬಿಟ್ಟಿದ್ದೀವಿ, ಗಾಳಿ ಆಡ್ತಾ ಇರಲಿ ಎತ್ತರದಲ್ಲಿ ಬಿಟ್ಟಿದೀವಿ, ಕೆಳಗಡೆ ಹಾಲ್ವಾಣನೇ ಇಟ್ಕೊಂಡಿದ್ವಿ. ಮತ್ತೆ ಗೊಬ್ಬರ ಮೊದಲನೇ ಸರಿ ಯಾವಾಗ ಕೊಡ್ತೀರೋ? ಜೂನ್ ಅಲ್ಲಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕಳೆ ಏನಾದ್ರೂ ತೆಗಿಬೇಕಾಗತ್ತಾ? ನಾವು ರೌಂಡಿಂಗ್ ಮಾಡ್ತೀವಿ ಅಷ್ಟೇ, ಅಂದ್ರೆ ಬುಡಸುತ್ತ ರೌಂಡಿಂಗ್ ಮಾಡ್ತೀವಿ. ಅಂದ್ರೆ ನಾವು ಈಗ ಹಳೆ ತೋಟಗಳಲ್ಲಿ ಅಷ್ಟು ಕಳೆ ಅಷ್ಟು ಬರೋದಿಲ್ಲ, ಇದ್ರದ್ದು ಸೊಪ್ಪೇನು ಬಿದ್ದಿರುತ್ತೆ ಗರಗು, ಅದೇ ಅದನ್ನ ಸ್ವಲ್ಪ ಸೈಡ್ ಮಾಡೋದು, ಗೊಬ್ಬರ ಹಾಕ್ತೀವಿ. ಅಲ್ಲಿನ ಕಳೆ ಏನಂತ ಇರಲ್ಲ, ಕಳೆ ಅಂತೀರ. ಹೊಸ ತೋಟಗಳಲ್ಲಿ ಸ್ವಲ್ಪ ಕಳೆ ಇರ್ತದೆ, ಅದನ್ನ ನಾವು ಕೆತ್ತಿ ತೆಗಿಬೇಕಾಗ್ತದೆ. ಮತ್ತೆ ಎಷ್ಟು ಸರಿ ಗೊಬ್ಬರ ಕೊಡ್ಬೇಕಾಗತ್ತೆ ಸಾಧಾರಣ ಕಾಫಿಗೆ? ಕಾಫಿಗೆ ಜನಗಳು ಅಭಿಪ್ರಾಯಗಳು ತರಾವರಿ ಇದೆ, ನಾನು ಎರಡು ಸರಿ ಕೊಡೋದು. ಎಕರೆಗೆ ಆರ್ ಚೀಲ ಬರೋ ರೀತಿಲಿ ಎರಡು ಸರಿ ಕೊಡ್ತೀವಿ, ಒಂದು ಸೆಪ್ಟೆಂಬರ್ ಒಂದು ಜೂನ್. ಅಂದ್ರೆ ಹಿಂಗಾರಿಗೆ ಒಂದು, ಹಿಂಗಾರಿ ಒಂದು ಸರಿ ಕೊಡ್ತೀರಿ? ಹೌದು. ಮಳೆ ಕಡಿಮೆ ಆದ್ಮೇಲೆ ಒಂದ್ಸರಿ ಕೊಡ್ತೀವಿ, ಎರಡು ಸರಿ ಕೊಟ್ರೆ ಸಾಕಾಗುತ್ತೆ. ಕಾಂಪ್ಲೆಕ್ಸ್ ಕೊಡ್ತೀರಾ? ಕಾಂಪ್ಲೆಕ್ಸ್ ಕೊಡೋದು, ಒಂದು ಕೆಲವು ಸರಿ ಮಿಕ್ಸ್ ಮಾಡಿ ಕೊಡ್ತೀವಿ, ರಾಕೋ ಪೊಟ್ಯಾಸ್ ಯೂರಿಯಾ ಡಿ ಎ ಪಿ ತರ. ಕೆಲವೊಂದು ಸರಿ ಅದು 64-99 ಈ ತರ ಬರ್ತದಲ್ಲ, ಅದನ್ನೇ ತಂದು ಡೈರೆಕ್ಟ್ ಆಗಿ ಕೊಡ್ತೀವಿ. ಮತ್ತೆ ರೋಗ ಕೀಟಗಳು ಇಂಥವೇನಾದ್ರೂ ಕಾಣಿಸ್ಕೊಳ್ತಾವ? ಸ್ಟೆಮ್ ಬೋರರ್ ಇರ್ತದೆ, ಈಗ ಬೆರಿ ಬೋರರ್ ಒಂದು ಹುಚ್ಚು ಶುರುವಾಗಿದೆ, ಕಳೆದ ವರ್ಷ ತುಂಬಾ ಇತ್ತು ಬೆರಿ ಬೋರರು. ಈ ವರ್ಷ? ಈ ವರ್ಷ ಇವಾಗ ಗೊತ್ತಾಗಲ್ಲ ಸರ್, ಅದು ಏನಿದ್ರು ನಾವು ಕುಯಿಲು ಮಾಡಿ ಕಳಕಿ ತರಬೇಕು ಅವಾಗಲೇ ಗೊತ್ತಾಗೋದು, ಒಂದು ಅರ್ಥ ಇರ್ತದೆ. ಮತ್ತೆ ಇವಾಗ ಪ್ರತಿ ಗಿಡದಲ್ಲಿ ನಾವು ಹುಡುಕಿದ್ರೆ ಗೊತ್ತಾಗ್ತದೆ, ಅಷ್ಟು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಒಂದು. ಮತ್ತೆ ಈಗ ಅದನ್ನು ಕುಯ್ದು ನಾವು ಕಳಕ್ಕೆ ಯಾವಾಗ ತರ್ತೀವಿ ಅವಾಗ ಬೇರೆ ಬೋರ್ ಇದ್ರೆ ಗೊತ್ತಾಗ್ತದೆ, ಅಲ್ಲಿ ಹಾರಿರ್ತಿರ್ತದೆ. ಮತ್ತೆ ಕೆಲವು ಅದರಲ್ಲಿ ಒಂದು ಸ್ವಲ್ಪ ಪೌಡರ್ ತರ ಕೂತಿರ್ತದೆ ಕಾಫಿ ಮೇಲೆ ತುದಿಯಲ್ಲಿ, ತುದಿಯಲ್ಲಿ ಅವಾಗ ಗೊತ್ತಾಗ್ತದೆ. ತುಂಬಾ ವಿಪರೀತ ಆದಾಗ ಕೆಲವು ಗಿಡಗಳಲ್ಲಿ ಕಾಣ್ತದೆ, ಅದು ಫುಲ್ ಬಂಚಲ್ಲೆಲ್ಲ ಇರ್ತದೆ, ಒಂದೊಂದೆಲ್ಲ ಇದ್ರೆ ಗೊತ್ತಾಗಲ್ಲ. ಸಾಧಾರಣವಾಗಿ ನೀವು ಡಿಸೆಂಬರ್ ಜನವರಿ ಕೊಯ್ಲು ಮಾಡ್ಕೊಳ್ತೀರಾ? ಕಾಫಿ ಕುಯಿಲು ಇಲ್ಲ, ಜನವರಿನೇ ಆಗ್ತದೆ. ಭತ್ತದ ಬೆಳೆ, ಭತ್ತದ ಬೆಳೆ ಇರುತ್ತೆ ನಮಗೆ. ಈಗ ಡಿಸೆಂಬರ್ ಇನ್ನು ಕುಯ್ಬೇಕಾಗಿತ್ತು, ಇಷ್ಟೊತ್ತಿಗೆ ಕುಯ್ದಿಲ್ಲ, ಈಗ ಮಳೆ ಬೇರೆ ವಿಪರೀತ ಆ ಕಡೆ ಆಗ್ತಾ ಉಂಟು, ಹಾಗಾಗಿ ಅದು ವೇಟ್. ಮತ್ತೆ ನಮ್ಮ ಹಬ್ಬ ಬೇರೆ ಬಂತು, ಹುತ್ರಿ ಹಬ್ಬ ಬಂದಿದ್ರಿಲ್ಲ, ಹಾಗಾಗಿ ನಾವು ಅದರ ಕಳಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಗೆ ಜನವರಿ ಮೇಲೆ ಕೊಯ್ಲು, ಜನವರಿ ಮೇಲೆ ಅಂದ್ರೆ ಭತ್ತದ ಕೊಯ್ಲು ಆದ್ಮೇಲೆ ಕಾಫಿಗೆ? ಹೌದು, ಭತ್ತದ ಕೆಲಸ ಮುಗಿಸಿ ಸೈಡ್ ಮಾಡಿ ಆಮೇಲೆ ಕಾಫಿಗೆ ನಾವು ಇಳಿಯೋದು. ಇಳುವರಿ ಹೇಗೆ ಬರುತ್ತೆ ಕಾಫಿನಲ್ಲಿ? ಕಾಫಿನಲ್ಲಿ ನಾವು ಹೇಳಿದಾಗ ಒಂದು ಎಕರೆಗೆ 35-40 ಬ್ಯಾಗ್ ಆವರೇಜ್ ಬರ್ತದೆ. ಮತ್ತೆ ಹೆವಿ ಅಂತೇಳಿ ನಾವು ತೆಗಿಯಕ್ ಹೋದ್ರೆ ಮತ್ತೆ 3 ವರ್ಷ ಡಲ್ ಆಗ್ಬಿಡುತ್ತೆ, ಸುಸ್ತಾದಂಗೆ ಆಗುತ್ತೆ, ಒಂದ್ 2 ವರ್ಷ 3 ವರ್ಷ ಡಲ್ ಆಗ್ಬಿಡ್ತದೆ. ಮತ್ತೆ ಮಣ್ಣು ಪರೀಕ್ಷೆ ಇಂಥದ್ದೇನಾದ್ರೂ ಮಾಡಿಸ್ತಾರೆ? ಮಾಡಿಸ್ತೀನಿ, ಒಂದು 3-4 ವರ್ಷಕ್ಕೊಮ್ಮೆ. ಅಂದ್ರೆ ಸುಣ್ಣ ಕೊಡೋದಕ್ಕೂ ಮಾಡಿಸ್ಬೇಕು, ಗೊಬ್ಬರಕ್ಕೂ ಮಾಡಿಸ್ಬೇಕಾಗುತ್ತೆ. ಸುಣ್ಣ ಕೊಡ್ತಾ ಇರ್ತೀರಿ ನೀವು? ಕೊಡ್ತಾ ಇರ್ತೀವಿ, ಆದ್ರೆ ನಾವು ರೆಫರ್ ಮಾಡಿದ್ರೆ ಕೊಡ್ತೀವಿ ಅಷ್ಟೇ. ಅಂದ್ರೆ ಸುಣ್ಣ ಒಂದೊಂದ್ಸರಿ ಜಾಸ್ತಿ ಆಗ್ಬಿಡುತ್ತೆ, ನಾವು ವಿಪರೀತ ಹಾಕೋದಕ್ಕೆ ಕಷ್ಟ. ಮಣ್ಣು ಪರೀಕ್ಷೆ ಮಾಡಿದಾಗ ಅವ್ರು ಹೇಳ್ತಾರೆ, ಹೇಳಿದಾಗ ಹಾಕಿದ್ರೆ ಸಾಕು. ಹಾಗೆ ನೀವೇನು ಚರ್ರಿನೇ ಮಾಡ್ಕೊಳ್ತೀರಾ ಹೇಗೆ? ಚರಿ ಚರಿ. ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ ಈಗ? ಮಾರಾಟಕ್ಕೆ ಸಮಸ್ಯೆ ಇಲ್ಲ, ಮಾರಾಟ ಅಂತ ಹೇಳಿದ್ರೆ ಈಗ ನಮ್ಮ ಕಮೋಡಿಟೀಸ್ ಎಲ್ಲ ಸುಮಾರು ಕೊಡಗಿನಲ್ಲೇ ಓಪನ್ ಆಗಿರೋದ್ರಿಂದ ಮಾರಾಟಕ್ಕೆ ಸಮಸ್ಯೆ ಇಲ್ಲ. ಮತ್ತೆ ಈಗ ನೆಸ್ಲೆ ಅವ್ರದ್ದು ಕೂಡ ಅವರು ಡೈರೆಕ್ಟ್ ಬೈ ಮಾಡ್ತಾರೆ ನಮ್ಮ ಕೈಯಿಂದ, ರೈತರಿಂದ. ಬೆಲೆನೂ ಪರವಾಗಿಲ್ಲ, ಬೆಲೆನೂ ಪರವಾಗಿಲ್ಲ. ಈ ನೆಸ್ಲೆ ಅಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ ಅದು ಯಾವಾಗ ಬೇಕಾದ್ರೂ ಹೇಳಿದ್ರೆ ಅವರು ಕಡೆಯಿಂದ ಬೈಯರ್ಸ್ ಬಂದು ತಗೊಂಡು ಹೋಗ್ತಾರೆ. ಕಳೆ ತೆಗೆದು ಸಾಧಾರಣವಾಗಿ ಎಷ್ಟು ವರ್ಷಕ್ಕೊಂದು 2 ಸರಿ ಮಾಡ್ತೀರಾ? ಅದು ಒಮ್ಮೆ ಮುಂಗಾರಲ್ಲಿ ಮಾಡ್ತೀವಿ, ಮತ್ತೆ ಹೆರ್ತ ಅಂತ ಹೆರ್ತೆ ಅಂತೇಳಿ ಹಿಂಗಾರಲ್ಲಿ ಮಾಡ್ತೀವಿ ಅಷ್ಟೇ. ಎರಡು ಸರಿ ಅಷ್ಟೇ. ಅಷ್ಟು ಕಳೆ ಬರಲ್ಲ ಅಂತೇಳಿ ದೊಡ್ಡ ತೋಟ, ದೊಡ್ಡ ತೋಟಗಳಲ್ಲಿ ಅಷ್ಟು ಬರಲ್ಲ, ಅದ್ರದ್ದು ಬಿದ್ದಿರೋ ಸೊಪ್ಪುಗಳದ್ದು ವೇಸ್ಟ್ ಅದನ್ನ ಒಂದು ಸೈಡ್ ಮಾಡಿದ್ರೆ ಸಾಕು. ರೋಬಸ್ಟಾದಲ್ಲಂತೂ ಕಡಿಮೆ ಜಾಸ್ತಿ ಅದಕ್ಕೆ ಜ್ವರ ಬೆಳೆದಿರುತ್ತೆ. ಹೌದು, ಹಾಕಿದ್ರೆ ಕೆಳಗಡೆ ಅಷ್ಟು ಕಳೆಗಳು ಬರೋದಿಲ್ಲ, ನೆರಳು ಬಂದಿರುತ್ತೆ ಅಲ್ಲ ಗಿಡದ ನೆರಳು, ಹಾಗಾಗಿ ಬರೋದಿಲ್ಲ. ಒಟ್ಟಾರೆ ಖರ್ಚು ವೆಚ್ಚ ಹೋಲಿಸಿದ್ರೆ ಹೇಗೆ ಅನಿಸುತ್ತೆ ಕಾಫಿ ಕೃಷಿ? ಕಾಫಿ ಕೃಷಿ ಈಗ ಅದು ಕಾಫಿ ಬೆಲೆಗೆ ಚೆನ್ನಾಗಿದೆ, ತೊಂದರೆ ಇಲ್ಲ ಅಂತ. ಒಂದು ಎಕರೆಗೆ ನನ್ನ ಪ್ರಕಾರ ಒಂದು 60-65 ಸಾವಿರ ಒಂದು ಎಕರೆಗೆ ಖರ್ಚಾಗುತ್ತೆ ನಮ್ಮ ಎಲ್ಲ ಕೆಲಸಗಳಿಗೆ, ಗೊಬ್ಬರ ಇರ್ಬೋದು ಮತ್ತೆ ಕಪಾತ್ ಇರ್ಬೋದು ಮತ್ತೆ ಎಲ್ಲ ಕೆಲಸಗಳು ಸೇರಿದ್ರೆ ಒಂದು ಎಕರೆಗೆ ಅಷ್ಟು ಖರ್ಚಾಗುತ್ತೆ. ಇವಾಗದ ರೇಟಲ್ಲಿ ಅದು ನಮಗೆ ಕಷ್ಟ ಅಲ್ಲ, ಲಾಭ ಇದೆ ಅಂತ ಹೇಳ್ಬೋದು. ಒಂದು 2-3 ವರ್ಷದ ಹಿಂದೆ ಅದು ಅಲ್ಲಿಂದ ಅಲ್ಲಿಗೆ ಆಗ್ತಾ ಇತ್ತು, ಕಾಫಿಗೆ 3,000-4,000 ಇದ್ದಾಗೆಲ್ಲ ಅದು ಅಲ್ಲಿಂದ ಅಲ್ಲಿಗೆ ಆಗ್ತಾ ಇತ್ತು. ಕರಿಮೆಣಸಿನ ಬಳ್ಳಿಗಳು ನೆಲಗೆ ಹಬ್ಬಿಸಿದ್ರ ಪಣ್ಣೊಳಕ್ಕೆ? ಮತ್ತೆ ನೆರಳಿನ ಮರಗಳಿಗೂ ಏನಾದ್ರು ಹಬ್ಬಿಸ್ತಾರೆ? ನೆರಳಿನ ಮರಕ್ಕೂ, ನೆರಳಿನ ಮರಂತೆ ನಾನು ಸದಾ ಇದನ್ನೇ ಆಶ್ರಯ ಮಾಡ್ಕೊಂಡಿದ್ದು. ಮತ್ತೆ ಸಿಲ್ವರ್ ಎಲ್ಲ ಇದೆ, ಬೇಲಿ ಸುತ್ತಲ್ಲ ಸಿಲ್ವರ್ ಇದೆ, ಅದಕ್ಕೆ ಹಬ್ಬಿಸ್ಕೊಂಡಿದ್ದೀನಿ. ಮತ್ತೆ ಕಾಡು ಮರಗಳು ಇದೆ, ಅದಕ್ಕೂ ಹಬ್ಬಿಸಿದೀವಿ. ಎಷ್ಟು ಬಳ್ಳಿಗಳಿದಾವೆ ನಿಮ್ದು? 1,000 ಮೇಲೆ ಇರ್ಬೋದು, 1,000 ಇರ್ಬೋದು. ಫಸಲು ಹೆಂಗೆ, ಪರವಾಗಿಲ್ವಾ ಅದು? ಫಸಲು ಅಂತ ಹೇಳಿದ್ರೆ ಸರ್, ಒಂದು ನಂದು ಅದು ಫ್ಲಡ್ ಬಂದಿತ್ತು ಅವಾಗ, ಒಂದು 700ಕ್ಕಿಂತ ಹೆಚ್ಚು ಬಳ್ಳಿಗಳು ಆ ಫ್ಲಡ್ ಅಲ್ಲಿ ಹೋಯ್ತು. ಅಂದ್ರೆ ಹಳದಿಯಾಗಿ ಅದು ಕೊಳೆ ರೋಗ ಬಂದು ಹೋಯ್ತು. ಅಲ್ಲಿಂದ ನಾನು ಆ ತೋಟನ ಬಿಟ್ಟು ಇನ್ನೊಂದು ತೋಟದಲ್ಲಿ ಅದ್ರ ಮೇಲೆ ಮಾಡಿರೋ ಬಳ್ಳಿಗಳು ಇವಾಗೆಲ್ಲ ಒಂದು 8 ಅಡಿ 10 ಅಡಿ 5 ಅಡಿ ಈ ತರ ಹಬ್ಕೊಂಡಿದೆ. ಇನ್ನು ಅದನ್ನ ಫಸಲು ಅಂತೇಳಿ ನಾವು ಒಂದು ಲೆಕ್ಕ ಹೇಳಿ ಕೊಯ್ಯುವಷ್ಟಕ್ಕೆ ಬಂದಿಲ್ಲ ಇನ್ನು ಬರ್ಬೇಕಷ್ಟೆ. ಬಳ್ಳಿಗಳು ಚೆನ್ನಾಗಿದೆ, ಬಳ್ಳಿಗಳು ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಏಲಕ್ಕಿ ಗಿಡಗಳು ಎಷ್ಟಿದಾವೆ? ಒಂದು 50 ಇರ್ಬೋದು. ನಿಮ್ಗೆ ಸಾಕಾಗಬಹುದು? ನಮ್ಗೆ ನಮ್ಮ ಖರ್ಚಿಗೆ ಅಂತ ಹೇಳೋ ರೀತಿಯಲ್ಲಿ, ಹಾಗೆ ಯಾರಾದ್ರೂ ಗೆಸ್ಟ್ ಬರಾಗ ಅವ್ರಿಗೆ ಕೊಡ್ಬೇಕು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನಮ್ಮ ಖರ್ಚಿಗೆ ಸಿಗುತ್ತೆ. ಮೊದಲು ಜಾಸ್ತಿ ಇತ್ತ ಏಲಕ್ಕಿ? ಮೊದಲು ಅಂದ್ರೆ ನಮ್ಮ ತಂದೆ ಕಾಲದಲ್ಲಿ ಏಲಕ್ಕಿ ತೋಟನೇ ಆಗಿತ್ತು, ಅದು ಅದನ್ನ ತೆಗೆದು ಮತ್ತೆ ಅವ್ರ ತಂದೆಯವರೇ ಕಾಫಿ ಮಾಡಿದ್ರು. ಇವಾಗ ಅದ್ರಲ್ಲಿ ನಾವು ಸ್ವಲ್ಪ ಇಂಟರ್ಪ್ರಿಟೇಷನ್ ತರ ನಟ್ಕೊಂಡಿದ್ದೆ ಅಷ್ಟೇ. ಅಡಿಕೆ ಎಲ್ಲ ಹಾಕೊಂಡಿದ್ದೀರ? ಕಾಫಿ ಮಧ್ಯದಲ್ಲೇ ಹಾಕೊಂಡಿದೀವಿ ಅಡಿಕೆ. ಅವು ಎಷ್ಟು ಮರಗಳಿದಾವ ಅಡಿಕೆ? ಅಡಿಕೆ ಫಸಲಿಗೆ ಬರುವಂತದ್ದು ಒಂದು 250 ಮರ ಇದೆ, ಇನ್ನು ಬರ್ಲಿಕ್ಕಿರೋದು ಒಂದು 1,000-1,200 ಮರ ಇನ್ನು ಫಸಲು ಬರ್ಲಿ. ಎಳೆ ಮರಗಳು, ಎಳೆ ಮರಗಳು ಬರ್ಲಿಕ್ಕೆ ಇದೆ. ಅಂದ್ರೆ ಈ ಕೊಡಗಿನ ಪರಿಸ್ಥಿತಿಯಲ್ಲಿ ಎಷ್ಟು ವರ್ಷ ಬೇಕಾಗುತ್ತೆ ಫಸಲು ಕೊಡೋದಕ್ಕೆ? 6-8 6-8 ವರ್ಷ. ಕೆಲವು ಹೆಲ್ದಿ ಆಗಿ ಬಂದ್ರೆ 6 ವರ್ಷಕ್ಕೆಲ್ಲ ಬರ್ತದೆ, 7-8 ವರ್ಷಕ್ಕೆ ಯಾವುದೇ ಗಿಡದಲ್ಲಾದ್ರೂ ಬರ್ತದೆ 8 ವರ್ಷ. ಅದನ್ನ ನೀವೇ ಕೊಯ್ಲು ಮಾಡ್ತೀರಾ ಅಥವಾ ಮುಂಚೆ ಕೊಟ್ಬಿಡ್ತೀರಾ? ಅದು ಇಲ್ಲ, ನಾವೇ ಕೊಯ್ಸ್ತೀವಿ. ನೀವೇ ಕೊಯ್ಸ್ತೀರಾ? ನೀವೇ ಕೊಯ್ಸಿ ಬೆಲೆ ಪರವಾಗಿಲ್ಲ ಅನ್ಸುತ್ತ ಅಡಿಕೆ? ಇವತ್ತು ಪರವಾಗಿಲ್ಲ ಅನ್ಸುತ್ತೆ. ನಾವಂದ್ರೆ ಕಚ್ಚಾನೆ ಕೊಟ್ಬಿಡ್ತೀವಿ, ಹಾಗೇನೆ ಹಸಿ ಕೊಡ್ತೇವೆ ನಾವಂದ್ರೆ. ಈಗ ಸೌತ್ ಕೆನಡಾದಲ್ಲಿ ಅಲ್ಲೆಲ್ಲ ಹಣ್ಣು ಮಾಡಿ ಅವರು ಸುಲ್ದು ಎಲ್ಲ ಮಾರ್ತಾರೆ, ನಾವು ಕಚ್ಚಾ ಕಾಫಿನ ಹಾಗೇನೆ ಕೊಯ್ಲು ಮಾಡಿದ್ದೆ ಕೊಟ್ಟು ಕೊಯ್ಲು ಮಾಡಿದಾಗ ಹಾಗೇನೆ ಕೊಟ್ಬಿಡ್ತೀವಿ. ಬೆಲೆ ನಡೀತಾ ಇದೆ, ಒಂದು 50 ರೂಪಾಯಿ ಎಲ್ಲ ನಡೀತಾ ಉಂಟು ಈಗ ಕೆಜಿಗೆ. ಹಸಿ ಹಸಿ ಹಸಿ. ಮತ್ತೆ ಅದಕ್ಕೇನು ಪ್ರತ್ಯೇಕವಾಗಿ ಗೊಬ್ಬರ ಇದೆಲ್ಲ ಏನು ಕೊಡೋ? ಏನಿಲ್ಲ ಏನಿಲ್ಲ. ಅದೀಗ ಏನಂದ್ರೆ ನಾವು ಕಾಫಿಗೆ ಏನು ಹಾಕ್ತೀವಿ, ಹಾಕುವಾಗ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಗೆ ಚೆಲ್ಕೊಂಡು ಹೋಗ್ತಿವಿ ಬಿಟ್ರೆ ಅಡಿಕೆಗೆ ಅಂತೇಳಿ ಪ್ರತ್ಯೇಕವಾಗಿ ಏನ್ ಕೊಡಲ್ಲ. ಕರಿಮೆಣಸು ಅಷ್ಟೇ, ಕರಿಮೆಣಸಿಗೂ ಅಷ್ಟೇ. ಇದು ಕಾಫಿಗೆ ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ತೀವಿ. ಮತ್ತೆ ಈ ಮಾವಿನ ಗಿಡಗಳು ಇದಾವೆ ಅಂತ ಹೇಳಿದ್ರಿ? ಮಾವಿನ ಸುಮಾರು 10-12 ತರದ್ದು ಇದೆ ಮಾವಿನ ಗಿಡಗಳು. ಅಂದ್ರೆ ಬೇರೆ ಬೇರೆ ವೆರೈಟಿದು ಒಂದೊಂದೊಂದೊಂದೊಂದು ಗಿಡಗಳು ಮಾರಾಟ ಮಾಡ್ಲಿಕ್ಕೆ ಅಂತಲ್ಲ, ನಮ್ಮ ಉಪಯೋಗಕ್ಕೆ. ಮತ್ತೆ ಬಾಳೆ ಗಿಡಗಳು ಇದಾವ? ಬಾಳೆ ಇದೆ, ಬಾಳೆ ಸ್ವಲ್ಪ ನಾನು ಮಾರಾಟ ಮಾಡ್ತೇನೆ. ಏಲಕ್ಕಿ ಬಾಳೆ ಅಂತ ಹೇಳ್ತಾರಲ್ಲ, ಹೂ ಬಾಳೆ ಅಂತ ಹೇಳ್ತೀವಿ ನಾವು. ಅದು ತೋಟಗಳ ಮಧ್ಯ ಮಧ್ಯದಲ್ಲಿ ಹಾಕಿ ಅದನ್ನ ಒಂದೊಂದ್ಸರಿ ನಾವು ತಿಂಗಳಿಗೆ ಒಂದ್ 2 ತಿಂಗಳಿಗೆ ಒಂದ್ಸರಿ ಎಲ್ಲ ಬಲ್ತಿದ್ದನ್ನ ಕಡ್ದು ತಗೊಂಡೋಗಿ ಕೊಟ್ಬಿಡ್ತೀವಿ ಟೌನ್ಗೆ ಹೋಗುವಾಗ. ಮತ್ತೆ ಜೇನು ಕೃಷಿಯನ್ನು ಮಾಡ್ಕೊಳ್ತಾ ಇದ್ರೆ? ಜೇನು ಒಂದ್ 2 ಪೆಟ್ಟಿಗೆ ಇದೆ, ಅದೊಂದು ಹಾಬಿ ಅಷ್ಟೇ ಸೈಡ್. ಮನೆ ಹತ್ರ ಇಟ್ಕೊಂಡು ಅದು ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲ ಮಾಡ್ಕೊಡುತ್ತಲ್ವೇ? ಮಾಡ್ಕೊಡುತ್ತೆ. ಏಲಕ್ಕಿ ಆಗ್ಲಿ ಕಾಫಿ ಆಗ್ಲಿ, ಕಾಫಿ ಬ್ಲಾಸಮ್ ಟೈಮಲ್ಲಿ ಜೇನು ನೊಣಗಳದೇ ಕಲರ್ ತುಂಬಾ ಇರ್ತದೆ. ಅವ್ರದೇ ಜೇನು ಬಂದಷ್ಟು ನಮಗೆ ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ, ಫಸಲು ಮೀಡಿ ಕಚ್ಚೋದು ಜಾಸ್ತಿ ಆಗುತ್ತೆ. ಈಗ ಸಾಕಷ್ಟು ವೈವಿಧ್ಯಮಯವಾದ ಬೆಳೆ ಇದಾವೆ ತೇಜಪ್ರಸಾದ್ ಅವರ ನಿಮ್ಮ ಒಂದು ಜಮೀನಲ್ಲಿ. ಇದಕ್ಕೆಲ್ಲ ಹೇಗೆ ನೀವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ತೀರಾ? ಯಾಕಂದ್ರೆ ಬಹಳ ಬೆಳೆಗಳಾಯ್ತು, ನೋಡ್ತಾ ಇರ್ತೀರಿ ಯಾವಾಗಲೂ ಸತತವಾಗಿ. ಅಲ್ಲ, ಬಹಳ ಬೆಳೆ ಅಂತ ಹೇಳಿದ್ರೆ ಅದು ಹೊರೆ ಅಲ್ಲ, ವೈವಿಧ್ಯ ಟೈಮ್ ಪಾಸ್ ಅಂತ ಹೇಳ್ಬೋದು. ಒಂದೊಂದು ಟೈಮ್ ಹೋಗುವಾಗ ಒಂದೊಂದನ್ನು ನೋಡ್ಕೊಳ್ಳೋದು ಬರೋದು, ಮತ್ತೆ ಅದಕ್ಕೆ ನಾವು ಅದ್ರ ಜೊತೆಲೇ ಇದ್ದು ಪಾಲನೆ ಎಲ್ಲಾನೇ ಮಾಡಬೇಕು ಅಂತ ಏನಿಲ್ಲ. ಗಿಡ ಆಗಿದ್ರಿಂದ ಈಗ ಪ್ರಾಣಿ ಪಕ್ಷಿಗಳು ಅಂತ ಹೇಳಿದ್ರೆ ಡೈಲಿ ನಾವು ನೋಡ್ಕೋಬೇಕು ಅಂತ. ಅಂದ್ರೆ ಮನೆ ಹತ್ರನೇ ಇದೆ ಇದು ತೋಟ? ಮನೆ ಹತ್ರನೇ, ಸುತ್ತಮುತ್ತನೇ ಇದೆ. ಸುತ್ತಮುತ್ತನೇ ಇದೆ, ಅದೊಂದು ನಿಮ್ಗೆ ಎದ್ರದೇ ತೋಟದಲ್ಲೇ ಕೆಲಸ ಮಾಡ್ಬೋದು. ಮಾಡ್ಬೋದು, ಎದ್ದಾಗ ಕಾಣುತ್ತೆ, ನೋಡ್ಕೊಳ್ಬೋದು ಏನೇನು ಕೆಲಸಗಳು ಮಾಡಬೇಕು ಮಾಡ್ಕೊಳ್ಬೋದು, ಮಾಡಿಸ್ಕೋಬಹುದು. ಮತ್ತೆ ಕೆಲಸಗಾರರು ಏನಾದ್ರೂ ಇದ್ದೇ ಇದ್ದಿರ್ತಾರೆ? ಯಾವಾಗಲೂ ಇದ್ದಾರೆ ಲೈನ್ ಅಲ್ಲಿ, ಒಂದು 3 ಜನ ಇದ್ದಾರೆ. ಮತ್ತೆ ಎಕ್ಸ್ಟ್ರಾ ನಮಗೆ ಜಾಸ್ತಿ ದೊಡ್ಡ ಕೆಲಸಗಳು ಬೇಕು ಅಂತ ಹೇಳುವಾಗ ಅಕ್ಕಪಕ್ಕದ ಯಾರಿಗೆ ಸಿಕ್ಕಿದವನ್ನ ಕರ್ಕೊಳ್ತೀವಿ. ಈಗ ವೆಹಿಕಲ್ ಅಲ್ಲೆಲ್ಲ ಜನಗಳು ಬರೋದು, ಸಾಗಾಟ ಎಲ್ಲ ಸಿಗ್ತದೆ. ಯಾರು ಒಂದು ಫೋನ್ ಹೊಡೆದ್ರೆ, ಹಣ ಒಂದಿದ್ರೆ ಅದಿತ್ತು ಬಂದ್ ಮಾಡ್ಕೊಡ್ತಾರೆ ಹಾಗೆ. ಮತ್ತೆ ಕಾಫಿ ಮಂಡಳಿಯಿಂದ ಏನಾದ್ರೂ ಸೌಲಭ್ಯಗಳು ಇಂಥವೇನಾದ್ರೂ ಸಿಕ್ಕಿದಾವ? ಕಾಫಿ ಮಂಡಳಿಯಿಂದ ಇಲ್ಲಿವರೆಗೆ ಯಾವುದು ತಗೊಂಡಿಲ್ಲ. ತಗೊಂಡಿಲ್ಲ. ಬೇರೆ ಬೇರೆ ಒಂದು ನೀರು ಕೊಡೋದಕ್ಕೆ ತುಂತುರು ನೀರಾವರಿ ಇಂಥದ್ದೆಲ್ಲ ಆಲ್ರೆಡಿ ನಮ್ಮ ಹತ್ರ ಇದೆ, ಸ್ಪ್ರಿಂಕ್ಲರ್ ಮೋಟರ್ಸ್ ಎಲ್ಲ ಇರೋದ್ರಿಂದ ಇಲ್ಲಿವರೆಗೆ ತಗೊಂಡಿಲ್ಲ ಕಾಫಿ ಬೋರ್ಡಿಂದ. ಮುಂದಕ್ಕೆ ನೋಡು. ಅಂದ್ರೆ ಈಗ ಮೊದಲು ಒಂದ್ ರೀತಿ ನಿಯಂತ್ರಣದಲ್ಲೇ ಇತ್ತದು ಕಾಫಿ ಮಂಡಳಿ ನಿಯಂತ್ರಣ, ಈಗ ನೀವೇ ಮಾರಾಟ ಮಾಡಬಹುದು. ಹೌದು, ಅದು ಒಂದ್ ರೀತಿ ಅನುಕೂಲನೇ ಅಲ್ವೇ? ಅನುಕೂಲನೇ, ಯಾಕಂದ್ರೆ ನಮಗೆ ಇಷ್ಟ ಬಂದಾಗ ಮಾರಬಹುದು. ಮತ್ತೆ ಬೋರ್ಡ್ಗೆ ಕೊಡುವಂತ ಟೈಮಲ್ಲಿ ನಾವು ಅದು ಅವರಿಗೆ ಲೆಕ್ಕ ಕೊಡ್ಬೇಕಿತ್ತು, ಇಷ್ಟು ಎಕರೆಗೆ ಇಷ್ಟು ಕಾಫಿ ಬಂದಿದೆ, ಎಕ್ಸ್ಟ್ರಾ ಬರುವಂಗಿಲ್ಲ, ಅಂತೆಲ್ಲ ಲೆಕ್ಕಗಳು ಕೊಡ್ಲಿಕ್ಕಿತ್ತು. ಇವಾಗ ಲೆಕ್ಕ ಯಾರು ಕೇಳೋದಿಲ್ಲ. ಅದರಲ್ಲಿ ಉಪಕಾರ ಎಷ್ಟಿದೆ ಅಷ್ಟು ಒಂದು ಸ್ವಲ್ಪ ತೊಂದರೆನೂ ಇದೆ, ಎರಡೂ ಇದೆ, ಎರಡೂ ಇದೆ. ಕೆಲವು ಸಲದಲ್ಲಿ ಬೆಲೆ ಕುಸ್ತು ಬಿಡುತ್ತೆ, ಬೆಲೆ ಕುಸ್ತು ಬಿಡುತ್ತೆ ಒಂದು, ಆಗ ಕಂಟ್ರೋಲ್ ಇರಲ್ಲ. ಮತ್ತೆ ಈ ಕಳ್ಳತನದ ಇದು ಭಯ, ಆಗ ಭಯ ಇರ್ತಿರ್ಲಿಲ್ಲ, ಯಾಕಂದ್ರೆ ಕದ್ದವನಿಗೆ ಮಾರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದು ಕಾಫಿ ಬೆಳೆ ತೋಟ ಇರ್ಲೇಬೇಕು, ಇರ್ಲೇಬೇಕಾಗ್ತದೆ ಹೆಸರಿನಲ್ಲಿ. ಹೆಸರಿನಲ್ಲಿ ಇವಾಗ ಕಳ್ಳತನ ಮಾಡೋರಿಗೆ ಮಾರ್ಲಿಕ್ಕೆ ಸುಲಭ ಇದೆ, ಯಾರು ಬೇಕಾದ್ರೆ ತಗೊಳ್ತಾರೆ. ಆತರ ಅದೊಂದು ಸಮಸ್ಯೆ ಇದೆ ಅದು. ಒಟ್ಟಾರೆ ಈ ಕಾಫಿ, ಅಡಿಕೆ, ಏಲಕ್ಕಿ, ಕರಿಮೆಣಸು ಇವುಗಳ ಕೃಷಿ ಲಾಭದಾಯಕ ಅನ್ಸುತ್ತಾ? ನಾವು ಮುತುವರ್ಜಿ ವಹಿಸಿ ಮಾಡಿದ್ರೆ ಲಾಭದಾಯಕನೇ. ಕಾಫಿ ಈಗ ರೇಟ್ ಇರೋದ್ರಿಂದ ಲಾಭದಾಯಕ. ಮತ್ತೆ ಅಡಿಕೆಗೆ ಅಂತ ಹೇಳಿದ್ರೆ ನಾವು ಸ್ಪೆಷಲ್ ಆಗಿ ಎಷ್ಟು ಎಕ್ಸ್ಟ್ರಾ ಕೆಲಸ ಏನು ಮಾಡೋದಿಲ್ಲ, ಯಾಕೆಂದ್ರೆ ಅದಕ್ಕೊಂದು ಸರಿ ಗಿಡ ನೆಟ್ಟು ಅದಕ್ಕೆ ಬಿಟ್ಟರೆ ಒಂದು ಗೊಬ್ಬರ ಒಂದು ಹಾಕ್ತೀವಿ, ಬಿಟ್ಟರೆ ಮತ್ತೆ ಈಗ ಫಸಲು ಬಂದ ಮೇಲೆ ಅದಕ್ಕೊಂದು ಸ್ಪ್ರೇ ಮಾಡ್ತೀವಿ, ಒಂದು ಬೋರ್ಡ್ ಮಿಕ್ಸ್ ಒಂದು ಅಥವಾ ಎರಡು ಸ್ಪ್ರೇ ಮಾಡ್ತೀವಿ ನಾವು ಮುಂಗಾರಿಗಿಂತ ಮುಂಚೆ, ಒಂದು ಅಥವಾ ಎರಡು ಸ್ಪ್ರೇ ಮಾಡ್ತೀವಿ ಪ್ರಾರಂಭದಲ್ಲಿ ಮತ್ತೆ ಮಳೆಗಾಲ ಕಾಲದ ಮೇಲೆ ಒಂದು. ಅಷ್ಟು ಬಿಟ್ಟರೆ ಅಡಿಕೆಯಲ್ಲಿ ಮತ್ತೆ ಜಾಸ್ತಿ ಖರ್ಚಿಲ್ಲ, ಮತ್ತೆ ಕುಯಿಸೋದೇ ಖರ್ಚು, ಹಾಗಾಗಿ ಅಡಿಕೆ ಅದು ಲಾಭನೇ ಅದು. ಹಾಗೆ ಅಂದ್ರೆ ಇವೆಲ್ಲ ಒಂದೇ ಸಂದರ್ಭಕ್ಕೆ ಕೊಯ್ಲಿ ಬರ್ತವೆಲ್ಲ ಬೆಳೆಗಳು. ನವೆಂಬರ್ಗೆಲ್ಲ ಅಡಿಕೆ ಬಂದ್ಬಿಡುತ್ತೆ, ಜೊತೆಲಿ ಗದ್ದೆ ಬಂದ್ರೆ ಅದು ಡಿಸೆಂಬರ್, ಜನವರಿಯಿಂದ ಕಾಫಿ ಬರ್ತದೆ, ಪುನಃ ಒಂದು ಮಾರ್ಚ್ಗೆ ಆಗುವಾಗ ಮೆಣಸು ಬರುತ್ತೆ. ಒಂದಾಗಿ ಒಂದು ಐದು ತಿಂಗಳು ಆರು ತಿಂಗಳು ನಾವು ಕಂಟಿನ್ಯೂಸ್ ಕುಯ್ಲಲ್ಲೇ ಮುಗಿತೀವಿ. ಏಲಕ್ಕಿ ಆಗಸ್ಟ್ಗೆ ಪ್ರಾರಂಭ ಆಗುತ್ತೆ, ಜುಲೈ ಲಾಸ್ಟ್ ಆಗಸ್ಟ್ಗೆ ಶುರು ಆಗುತ್ತೆ, ಬರ್ತಾನೇ ಇರುತ್ತೆ. ಅದು ಅಂದ್ರೆ ವಾರಕ್ಕೊಂದ್ಸರಿ ಹತ್ತು ದಿವಸಕ್ಕೊಂದ್ಸರಿ ನಾವು ಅದನ್ನ ಕೈ ಆಡ್ತಾ ಇರಬೇಕು, ಅದು ಮತ್ತೆ ಕಪ್ಪೆಗಳೆಲ್ಲ ತಿಂದ್ಬಿಡ್ತೇವೆ ಸ್ವಲ್ಪ ಇರೋದ್ರಿಂದ. ಈ ಬಸವನ ಹುಳು ಕಪ್ಪೆಗಳೆಲ್ಲ ಇದ್ರೆ ಅವು ಹಣ್ಣಾಗ್ತಿರೋಂಗೇನೆ ಅದನ್ನ ಓಪನ್ ಮಾಡಿ ತಿಂದ್ಬಿಡ್ತೇವೆ. ಈ ಕೃಷಿಯಲ್ಲಿ ಮನೆಯವರು ಕೈ ಜೋಡಿಸ್ತಾರೆ, ಒಟ್ಟಿಗೆ ಇರ್ತೇವೆ, ತೊಂದರೆ ಇಲ್ಲ. ಎಲ್ಲ ನನಗಿಂತ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಅವ್ರಿಗೆ ಅಂತ ಹೇಳ್ಬೋದು. ತೋಟದ ಬಗ್ಗೆ, ತೋಟದ ಬೆಳೆ ಬಗ್ಗೆ ಒಂದ್ಸರಿ ತಿರುಗಾಡ್ಕೊಂಡ್ ಬಂದ್ರೆ ಅವ್ರಿಗೂ ಅದೇ ಒಂದ್ ರೀತಿ ಮನೋಲ್ಲಾಸನೂ ಆಗುತ್ತೆ. ಒಟ್ಟಾರೆ ತೃಪ್ತಿ ಕೊಟ್ಟಿದೆ ಈ ಕೃಷಿ, ಕೊಟ್ಟಿದೆ ಸರ್, ಆ ಲಾಭನ ತಂದ್ಕೊಟ್ಟಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ತೇಜ ಪ್ರಸಾದ್ ಅವರ ಈ ತೋಟದ ಬೆಳೆಗಳ ಕೃಷಿಯನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ದೂರವಾಣಿ ಸಂಖ್ಯೆ 8762817687. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8762817687. ತುಂಬ ಸಂತೋಷ ತೇಜ ಪ್ರಸಾದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರೇ ತಮ್ಮ ಈ ತೋಟದ ಬೆಳೆಗಳ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಪಿಎನ್ ತೇಜ ಪ್ರಸಾದ್ ಅವರ ವಿವಿಧ ತೋಟದ ಬೆಳೆಗಳ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 11,750 ರೂಪಾಯಿಗಳಿಂದ 22,600 ರೂಪಾಯಿಗಳು, ಅರೇಬಿಕಾ ಚೆರಿ 11,800 ರೂಪಾಯಿಗಳಿಂದ 12,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಗಳಿಂದ 19,250 ರೂಪಾಯಿಗಳು, ರೋಬಸ್ಟಾ ಚೆರಿ 10,900 ರೂಪಾಯಿಗಳಿಂದ 11,150 ರೂಪಾಯಿಗಳು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ವಿರಾಜಪೇಟೆನ ಮಲೆ ತಿರಿಕೆ ಬೆಟ್ಟಲಿ ಇಂದು ಶಾಸಕರ ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅಜ್ಜಿ ಕುಟ್ಟಿರ ಎಸ್ ಪೊನ್ನನ್ನ ಅವು ಮನಹರ ಮಾಡುವ ಅಭಿಯಾನಕ್ಕೆ ಚಾಲನೆ ನೀಡ್ದೋ. ಈ ಸಮಯದಲ್ಲಿ ಮಾತಾಡಿದ ಶಾಸಕರು ವಿರಾಜಪೇಟೆ ಪುರಸಭೆ ಕಡೆಯಿಂದ ಹಮ್ಮಿಕೊಂಡಿದ್ದ ಈ ಮನಹರ ಕಾರ್ಯ ಹಂಗೆ ನಿರಂತರ ಆಗಿ ನಡೆಯಲಿ, ಸ್ವಚ್ಛ ಪರಿಸರ ನಮ್ಮ ಧ್ಯೇಯ ಆಗಿರೋ ಕೂತ ಅವು ಸಲಹೆ ಕೊಟ್ಟೋ. ಈ ಸಮಯದಲ್ಲಿ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಮತ್ತೆ ಪುರಸಭೆ ಸದಸ್ಯರು ಅಧಿಕಾರಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ಕುಶಾಲನಗರ ಹತ್ತಿರದ ಸಂಸ್ಥೆ ಕಡೆಯಿಂದ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಕೂಡುಕೂಟದ ಕುಶಾಲನಗರ ಪಿಎಂಶ್ರಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ದಿನ ಏರ್ಪಾಡು ಮಾಡಿದ ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಮಕ್ಕಳ ಮೇಳ ರ್ಯಾಲಿ ಭಾರಿ ಗೌಜಿಲಿ ನಡೆದು ಜಿಲ್ಲೆನ ಬ್ಯಾರೆ ಬ್ಯಾರೆ ಪ್ರಾಥಮಿಕ ಪ್ರೌಢಶಾಲೆಯಿಂದ ಸುಮಾರು 600 ಮಕ್ಕ ಭಾಗವಹಿಸಿದ್ದು. ಕೊಡಗು ಮಕ್ಕಳ ಕೂಟದ ಕಡೆಯಿಂದ 106ನೇ ಮತ್ತೆ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪ ರಚನೆ ಮಾಡಿದ 11ನೇ ಪುಸ್ತಕ ಗಮ್ಯ ಇಂದು ಬಿಡುಗಡೆ ಆತು. ಪ್ಯಾಟೆನ ಪತ್ರಿಕಾಭವನದಲ್ಲಿ ನಡೆದ ಕಾರ್ಬಾರಲ್ಲಿ ಪುಸ್ತಕನ ಬಿಡುಗಡೆ ಮಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಮಂಡೆಪಂಡ ಸುನಿಲ್ ಸುಬ್ರಹ್ಮಣ್ಯ ಅವು ಪುಸ್ತಕ ಕೂಡ ಸಮಾಜ ಸುಧಾರಣೆಯಲ್ಲಿ ಸಾಮಾಜಿಕ ಕಾಳಜಿಯೊಟ್ಟಿಗೆ ಒಳ್ಳ ಸಂದೇಶನ ನೀಡಕ ಪುಸ್ತಕಗಳು ಜಾಸ್ತಿ ಪ್ರಚಾರ ನೀಡುವ ಬಗೆಳಿ ಓದುಗರ ಸಂಖ್ಯೆನ ಜಾಸ್ತಿ ಮಾಡಕೂತ ಅವು ಹೇಳದು. ಇಂದು ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ಹಬ್ಬದ ಬಗೆಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಜಿಲ್ಲೆಯಾದ್ಯಂತ ಆಚರಣೆ ಮಾಡಲಾಯಿತು. ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಧಿಕಾರಿಗಳಿಗೆ ವಿಜ್ಞಾನಿಗಳಿಗೆ ಮತ್ತೆ ರೈತರಿಗೆ ಸಂವಾದ ನಡೆದು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಗೆ ತಾರೀಖು 25ರಂದು ಕ್ರಿಸ್ಮಸ್ ಬಗೆಯಲ್ಲಿ ರಜೆ ಇದ್ದದೆ, ಹಂಗೆ ತಾರೀಖು 31ರಂದು ಲೆಕ್ಕ ತಪಾಸಣೆ ಇರ್ದರಿಂದ ಮುದ್ದು ವಿತರಣೆ ಇರ್ದುಳೆ, ತುರ್ತು ಸೇವೆಗೆ ವೈದ್ಯರು ಇದ್ದವೇತ ಪ್ರಕಟಣೆಗೆ ಮಾಹಿತಿ ಕೊಟ್ಟೋಳೋ. ಮ್ಯಾನ್ಸ್ ಕಂಪೌಂಡ್ ಕ್ಲಬ್ MCC ಕಡೆಯಿಂದ ಜನವರಿ 4 ಮತ್ತೆ 5ರಂದು ಪ್ಯಾಟೆನ ಜನರಲ್ KS ತಿಮ್ಮಯ್ಯ ಆಟದ ಬಾಣಿಲಿ 5-12 ಆಟಗಾರರ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪೈಪೋಟಿನ ಆಯೋಜನೆ ಮಾಡಿಳೋ. ಕ್ಲಬ್ ಅಧ್ಯಕ್ಷ AM ಕ್ರಿಸ್ಟೋಪರ್ ಅವು ಮಾಹಿತಿ ಕೊಟ್ಟಳೋ. ಕಾಫಿ ಕೃಷಿ ಒಟ್ಟಿಗೆ ಬ್ಯಾರೆ ಬ್ಯಾರೆ ಹಣ್ಣಿನ ಗಿಡನ ಬೆಳೆಸದರಿಂದ ಕೃಷಿಕರು ಆರ್ಥಿಕ ಆಗಿ ಅಭಿವೃದ್ಧಿಯಾದವೇತ ಚೆಟ್ಟಲಿನ ಹಣ್ಣಿನ ತಳಿಗಳ ವಿಜ್ಞಾನಿ ಮುರಳಿಧರ ಅವು ಮಾತಾಡ್ದೋ. LDC ಕಂಪನಿ ಕುಶಾಲನಗರ ಮತ್ತೆ ಜಯ ಕಾಫಿ ನೆಳಜಿ ಕೂಡುಕೂಟಂದ ನಾಪೊಕ್ಲು ಕೊಡವ ಸಮಾಜದಲ್ಲಿ ನಡೆದ ಕಾಫಿಲಿ ಒಳ್ಳ ಕೃಷಿ ಪದ್ಧತಿಗೆ ಮತ್ತೆ ಹಣ್ಣಿನ ಬೆಳೆಗಳ ತರಬೇತಿ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ಅವು ಮಾತಾಡ್ದೋ. ಕಾಫಿ ತೋಟದ ಒಳಗಡೆ ಹಣ್ಣಿನ ತಳಿಗಳನ್ನ ಬೆಳೆಸಿರೆ ಕೃಷಿಕರು ಆರ್ಥಿಕ ಆಗಿ ಅಭಿವೃದ್ಧಿಯಾದವೇತ, ಹಂಗೆ ಬೆಣ್ಣೆಹಣ್ಣು, ರಾಮ್ಟನ್, ಲಿಚ್ಚಿ, ಮ್ಯಾಂಗೋ, ಕಿತ್ತಳೆ ಬ್ಯಾರೆ ಬ್ಯಾರೆ ಹಣ್ಣುಗ ಹವಾಮಾನಕ್ಕೆ ಸೂಕ್ತ ತಾಹವು ಹೇಳ್ದೋ. ಈ ಕಾರ್ಬರ್ಲಿ ಜಯ ಕಾಫಿ ವ್ಯವಸ್ಥಾಪಕ ಮಂಡಿರ ಕಿಶೋರ್ ಮತ್ತೆ ಕಾಫಿ ಬೆಳೆಗಾರರು ಕೂಡಿಯಾಡಿದ್ದೋ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಂದ ಜಿಲ್ಲೆನ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗ ಡಿಸೆಂಬರ್ ಬ್ಯಾಂಕಿಂಗ್ ಮತ್ತೆ ಸೈಬರ್ ಭದ್ರತೆ ಸಹಕಾರ ಕಾಯ್ದೆ ಕಾನೂನು ಲೆಕ್ಕ ಪರಿಶೋಧನೆ ಬಗೆಯಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮ ಡಿಸೆಂಬರ್ 26ರಂದು ಹೊತ್ತಾರೆ 11 ಗಂಟೆಗೆ ಕುಶಾಲನಗರದ APCMC ಸಭಾಬಾಡಲಿ ನಡೆದಿದೆ. ಕರ್ನಾಟಕ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಅಕಾಡೆಮಿ ಕಡೆಯಿಂದ ಜನವರಿ 7ರಿಂದ 9ಕ್ಕೆ ಮುಟ್ಟ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿನ ಕಚೇರಿಯಲ್ಲಿ ನಡೆದದೆತ್ತ ಗೊತ್ತಾಗುಟ್ಟು. ಇಲ್ಲಿಗೆ ಸುತ್ತಿ ಚೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು KVG ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವ ದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅಂಡ ಪುಟ್ಟನಾಳ್ರ ಮಾರಿಪತ್ ಕೈಚ ರಾಷ್ಟ್ರೀಯ ರೈತ ನಾಳನ ಇಂದು ಜಿಲ್ಲೆಲ ಅರ್ಥೋಡೆ ಕೈಚತ್. ಕಾರ್ಯಕ್ರಮತ್ರ ಮಾರಿಪತ್ ರೈತಂಗ ವಿಜ್ಞಾನಿಯ ಕೂಡನಿಕೆ ಕೋವುಕು ಸಂಬಂಧಪಟ್ಟೇಂಡ ನಡುಲು ಸಂವಾದ ನಡೆದತ್ತು. ಭಾರತ್ ಸ್ಕೌಟ್ಸ್ ಪಿನ್ಯ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ, ಕುಶಾಲನಗರ ಸ್ಥಳೀಯ ಸಂಸ್ಥೆ ಪಿನ್ಯ ಸ್ಕೂಲ್ ಶಿಕ್ಷಣ ಇಲಾಖೆಯ ಕೂಡುಕೂಟತ್ ಕುಶಾಲನಗರ ಟೌನರ ಪಿಎಂಶ್ರೀ ಸರ್ಕಾರಿ ಪ್ರೈಮರಿ ಸ್ಕೂಲ್ ದಂಡ ದಿನ ನಡೆದ ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಪಿನ್ಯ ಗೈಡ್ಸ್ ಮಕ್ಕಳ ಮೇಳ ಆಕಿರಿಯಾಚಿ. ಜಿಲ್ಲೆಯ ಬಾರೆ ಬಾರೆ ಪ್ರೈಮರಿ ಪಿನ್ಯ ಹೈಸ್ಕೂಲಿಂದ ಕೂಡಿಯಾಡಿತಿಂಜ 600 ಅಧ್ಯಯನ ಮಕ್ಕ ಸ್ಕೌಟ್ಸ್ ಪಿನ್ಯ ಗೈಡ್ಸ್ನ ಬಾರೆ ಬಾರೆ ತರಬೇತಿ ಕೂಡನಿಕೆ ಚಟುವಟಿಕೆಯಲ್ಲಿ ಕೂಡಿಯಾಡಿತು ಸಂಸ್ಥೆಯ ಮಹತ್ವದ ಅರಂಜಡತ್. ಆಕಿರಿ ಕಾರ್ಯಕ್ರಮದ ಕೂಡಿಯಾಡಿತ ತಕ್ಕ ಪರಂದ ಸಂಸ್ಥೆಯ ಕೊಡಗು ಜಿಲ್ಲಾ ಆಯುಕ್ತಗಳನ್ನು ಕೆಟಿ ಬೇಬಿ ಮ್ಯಾಥ್ಯೂ ಮಕ್ಕಳಲ್ಲಿ ಉಳ್ಳ ನಾಯಕತ್ವ ಗುಣತರ ಕೂಟಕ್ಕೆ ತಡಿ ಮನಸ್ಸು ಸಾಮಾಜಿಕ ಭಾವನಾತ್ಮಕ ಪಿನ್ಯ ಆಧ್ಯಾತ್ಮಿಕ ಬೊಳಚೆಗೆ ಸಹಾಯ ಮಾಡಿತ್ತು. ಐಂಗಳ ಸ್ಥಳೀಕ ರಾಷ್ಟ್ರೀಯ ಪಿನ್ಯ ಅಂತಾರಾಷ್ಟ್ರೀಯ ಸಮುದಾಯದ ಜವಾಬ್ದಾರಿ ಉಳ್ಳಂತ ಪ್ರಜಳಾಯಿತು ಮಾಡುವುದೇ ಸ್ಕೌಟ್ಸ್ ಪಿನ್ಯ ಗೈಡ್ಸ್ ಧ್ಯೇಯ ಆಯಿತು ಅರಿಚಿಟ್ಟು. ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷಗಳಾದ ಡಾಕ್ಟರ್ ಪ್ರವೀಣ್ ದೇವರಗೊಂಡ ಸೋಮಪ್ಪ ತಕ್ಕ